ಪ್ರತ್ಯೇಕ ಎಫ್ಎಂ ಸ್ಟುಡಿಯೋ ಸ್ಥಾಪನೆ ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಭರವಸೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಎಸಿಐನಿಂದ ಪ್ರತಿಷ್ಠಿತ ಪ್ರವೇಶವರ್ಧಕ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಆನಂತರ ನಮ್ಮ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ್ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾಯೆ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಭಾರತ ಸರ್ಕಾರ ಏವಂ ಕಿಸಾನೋ ಕೆ ಸಮ್ಮಿಲಿತ ಪ್ರಯಾಸೋ ಸೆ ಆಜ್ ದೇಶ ಕೆ ಲಗ್ಭಗ 36 ಲಾಖ ಕಿಸಾನ್ 38 ಲಾಖ ಹೆಕ್ಟೇರ್ ಕ್ಷೇತ್ರ ಮೇ ಜೈವಿಕ ಖೇತಿ ಕರ್ ರಹೆ ಹೈ. ಇಸ್ಕೆ ಅತಿರಿಕ್ತ ಹಮಾರೆ ದೇಶ ಕೆ ಅನೇಕ ಐಸೆ ಕ್ಷೇತ್ರ ಹೈ ಜಹಾಂ ಆಜ್ ಭಿ ಪಾರಂಪರಿಕ ಜೈವಿಕ ಖೇತಿ ಹೋ ರಹಿ ಹೈ. ಇನ್ ಪಾರಂಪರಿಕ ಜೈವಿಕ ಕ್ಷೇತ್ರೋ ಕೋ ಜೈವಿಕ ಪ್ರಮಾಣೀಕರಣ ಸುಲಭ ಕರಾನೆ ಹೇತು ಪಿಜಿಎಸ್ ಕೆ ಅಂತರ್ಗತ ಲಾರ್ಜ್ ಏರಿಯಾ ಸರ್ಟಿಫಿಕೇಟ್ ಕಾ ಪ್ರಾವಧಾನ ಕಿಯಾ ಗಯಾ ಹೈ. ಇಸ್ ಪ್ರಕ್ರಿಯಾ ಕಿ ವಿಶಿಷ್ಟತಾ ಯೇ ಹೈ ಪಿಛಲೆ 5 ವರ್ಷೋ ಮೇ ಜೈವಿಕ ಕೃಷಿ ಉತ್ಪಾದೋ ಕಾ ನಿರ್ಯಾತ್ ದೋಗುನೆ ಸೆ ಅಧಿಕ ಬಢಕರ್ 7,000 ಕರೋಡ್ ರೂಪಾಯಿ ಸೆ ಅಧಿಕ ಕಾ ಹೋ ಗಯಾ ಹೈ ಔರ್ ಇಸ್ಮೇ ಪ್ರತಿ ವರ್ಷ 20% ಸೆ ಅಧಿಕ ಕಿ ವೃದ್ಧಿ ಹೋ ರಹಿ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ್ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ್ ಕೋ ಆಗೆ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತೆಂಗಿನ ಬೇಸಾಯ ಹಾಗೂ ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚನ್ನಕೇಶವ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಜವರಾಯಿಗೌಡ ಮತ್ತು ಹೊನ್ನೇರು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಆರ್ ಜಗದೀಶ್ ಬಾಬು. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಜವರಾಯಿಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ಜಗದೀಶ್ ಬಾಬು ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಜವರಾಯಿಗೌಡರೇ, ಈಗ ಕಲ್ಪವೃಕ್ಷ ತೆಂಗು ಬೆಳೆಗಾರರ ಉತ್ಪಾದಕ ಕಂಪನಿಯನ್ನು ತಾವು ಕಟ್ಟಿ ಬೆಳೆಸಿದ್ದೀರಿ, ಯಾತಕ್ಕೋಸ್ಕರ ಈ ಕಂಪ್ನಿಯನ್ನು ಆರಂಭ ಮಾಡಿದ್ರಿ, ಏನು ಉದ್ದೇಶ ಇಟ್ಕೊಂಡು ಆರಂಭ ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ಹೇಳಿ ಸರ್. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಈ ರೈತರ ಸಮಸ್ಯೆಗಳು ಭಾಳ ಇದ್ದಾವೆ. ಅವ್ರ ಉತ್ಪನ್ನಗಳಿಗೆ ಬೆಲೆ ಇಲ್ಲ, ಮತ್ತು ಅವರು ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲ ಅನ್ನೋ ದೃಷ್ಟಿನಲ್ಲಿ ಈ ಮಧ್ಯವರ್ತಿ ಬ್ರೋಕರ್ಸ್ ಇರ್ತಾರಲ್ಲ, ಅವರಿಂದ ಈ ರೈತರನ್ನ ನೇರವಾಗಿ ಸಂಪರ್ಕಕ್ಕೆ ತರಬೇಕು, ಸಂಸ್ಥೆಗಳು ಹುಟ್ಟಾಕಬೇಕು ಅಂಥೇಳಿ ಕಂಪ್ನಿ ಆ್ಯಕ್ಟ್ 1956 2013 ಒಂದು ಕಂಪ್ನಿ ಆ್ಯಕ್ಟ್ ಅಡಿನಲ್ಲಿ ರೈತ ಉತ್ಪಾದಕರ ಕಂಪ್ನಿಗಳು ಅಂತೇಳ್ಬಿಟ್ಟು ಅದ್ರ ವ್ಯಾಪ್ತಿನಲ್ಲಿ ರೈತರುಗಳೆಲ್ಲರನ್ನೂ ಒಗ್ಗೂಡಿಸಿ ಅವ್ರದ್ದೇ ಆದಂಥ ಸದಸ್ಯಗಳನ್ನ ಒಳಗೊಂಡಂಥ ಒಂದು ರೈತ ಉತ್ಪಾದಕರ ಕಂಪ್ನಿಯಿಂದ ಒಂದು ಕಂಪ್ನಿ ರಚನೆ ಮಾಡಿದ್ದಾರೆ. ಆ ಮುಖಾಂತರ, ಅಂದರೆ ರೈತ ಉತ್ಪಾದಕರ ಕಂಪ್ನಿಗಳ ಮುಖಾಂತರ ರೈತ ಉತ್ಪನ್ನಗಳಿಗೆ ಮತ್ತು ಮಾರುಕಟ್ಟೆ ಒದಗಿಸೋದು ಮತ್ತು ಅದನ್ನು ಸಂಸ್ಕರಣೆ ಮಾಡೋದು, ಅವರಿಗೆ ಒಳ್ಳೆ ಬೆಲೆ ಕೊಡೋ ಉದ್ದೇಶದಿಂದ ಈ ಸಂಸ್ಥೆಗಳನ್ನ ಹುಟ್ಟಾಕಿದ್ದಾರೆ ಸರ್. ಅಲ್ಲ, ನೀವು ರೈತ ಉತ್ಪಾದಕ ಕಂಪನಿಯನ್ನು ಯಾವಾಗ ಆರಂಭ ಮಾಡಿದ್ರಿ, ಹೇಗೆ ಮಾಡಿದ್ರಿ, ನಿಮ್ಮ ಅನುಭವ ಹಂಚಿಕೊಳ್ಳಿ ಸರ್. ನಾವು 2017 ನಮ್ಮಲ್ಲಿ ನಬಾರ್ಡ್ ಸಂಸ್ಥೆ ವತಿಯಿಂದ ಮಾಡಿರೋದು. ನಮ್ಮಲ್ಲಿ ಈ ವಿಕಸನ ಸಂಸ್ಥೆಯವರು ನಮಗೆ ಮಾರ್ಗದರ್ಶಿ ಸಂಸ್ಥೆ ಅದು. ಅವರು ಈ ರೀತಿ ಸಂಸ್ಥೆ ಹುಟ್ಟಾಕೋದ್ರಿಂದ, ರೈತ ಉತ್ಪಾದಕ ಕಂಪ್ನಿ ಸ್ಥಾಪನೆ ಮಾಡೋದ್ರಿಂದ ಇಂತಿಂಥ ಅನುಕೂಲತೆಗಳಿದೆ, ನೀವು ಕೆಆರ್ ಪಟ್ಟಣದಲ್ಲಿ ಮಾಡಿ ಅಂತೇಳಿ ವಿಕಸನ ಸಂಸ್ಥೆಯವರು ಮಹೇಶ್ ಚಂದ್ರ ಗುರು ಅವರೆಲ್ಲ ಬಂದು ಪ್ರಾಥಮಿಕವಾಗಿ ಒಂದು ಸಭೆ ಮಾಡಿ ಆ ಮುಖಾಂತರ ರಿಜಿಸ್ಟ್ರೇಷನ್ಗೆ ಮಾಡಿಸಿಕೊಟ್ರು ಸರ್. ಹೇಳಿ, ಆಮೇಲೆ ಏನೇನು ಮಾಡಿದ್ರಿ, ಚಟುವಟಿಕೆಗಳು ಏನೇನು ಮಾಡಿದ್ದೀರಿ ಸರ್? ಅವ್ರದ್ದು ಆ ಕಂಪ್ನಿ ರಿಜಿಸ್ಟ್ರೇಷನ್ಗೆ ಸುಮಾರು 70,000-80,000 ರೂಪಾಯಿ ಖರ್ಚಾಯಿತು. ಆ ನಂತರ ಬಾಡಿ ಕಾನ್ಸ್ಟಿಟ್ಯೂಟ್ ಆಯಿತು, ಅದರಲ್ಲಿ ಆಮೇಲೆ CEO ಮತ್ತು ಆಡಳಿತ ಮಂಡಳಿ ರಚನೆ ಆಯಿತು. ಅಲ್ಲಿಂದ ಈಚೆಗೆ ನಾವು ಈ ಇದನ್ನು ನಮ್ಮನ್ನ 3 ಮೇಂಟೆನೆನ್ಸ್ಗೆ ಅವ್ರಿಗೆ ಬಿಡ್ತಾರೆ. ಯಾರು ನಬಾರ್ಡ್ನವರು ವಿಕಸನ ಸಂಸ್ಥೆ ಮುಖಾಂತರ ಮೇಂಟೆನೆನ್ಸ್ಗೆ ಅಂತ ಸರ್ಕಾರದವರೇ ನಮಗೆ ಅನುದಾನ ಕೊಟ್ಟರು. 1 1.5 ಲಕ್ಷ ಇರ್ಬೋದು ಅನುದಾನ ಕೊಟ್ಟರು. ನಮ್ಮದು ಅಲ್ಲಿ CEO ಆಫೀಸ್ ಬಾಡಿಗೆ ಮತ್ತು ಟ್ರೈನಿಂಗು ಅದು ಇದು ಅಂದ್ಕೊಂಡು ಎಕ್ಸ್ಪೋಸರ್ ವಿಸಿಟ್ಸ್ ಅಂತೇಳಿ 1-5 ಲಕ್ಷನೇನೋ ಕೊಡ್ತಾರೆ. ಆ ಮುಖಾಂತರ 3 ಅವರೇ ಮೇಂಟೈನ್ ಮಾಡಿದ್ರು. ಆ ನಂತರ ನಾವು ನಮ್ಮ ಬಾಡಿಯವರು ಶಕ್ತಾರನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು ನಾವು ನಮ್ಮ ಸಂಸ್ಥೆ ಈಗ 1,000 ಜನ ಸದಸ್ಯರಿದ್ದಾರೆ. ಅದಕ್ಕೆ 1,000 ಜನಕ್ಕೆ ಅಂದರೆ 10 ಲಕ್ಷ ರೂಪಾಯಿ ಆಯ್ತದೆ. ಒಂದು ಶೇರ್ಗೆ 1,000 ರೂಪಾಯಿನ ಮಾಡಿದ್ದಾರೆ. ಮತ್ತು ಅವರು ನಮ್ಮ ಕೇಂದ್ರ ಸರ್ಕಾರದವರು SFSC ಅಡಿಯಲ್ಲಿ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಅವರು 10 ಲಕ್ಷ, ನಮ್ಮ 10 ಲಕ್ಷ, 20 ಲಕ್ಷದಲ್ಲಿ ಪ್ರಾರಂಭ ಮಾಡಿದ್ವಿ. ಇನ್ನು ಬೇರೆ ಬೇರೆ ನಮ್ಮ ನಬಾರ್ಡ್ನರು ಕೊಟ್ಟಿದ್ದಾರೆ. ನಬಾರ್ಡ್ನರು ಬಿಸ್ನೆಸ್ ಡೆವಲಪ್ಮೆಂಟ್ ಅನ್ನೋ ಫಂಡ್ ಅಂತೇಳಿ ಅವರು 1-5 ಲಕ್ಷ ಕೊಟ್ಟಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಇಲಾಖೆಯವರು ಮತ್ತು ರಾಜ್ಯ ಸರ್ಕಾರದವರು ನಮಗೆ ಒಂದು ಟ್ರ್ಯಾಕ್ಟರ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು 4 ಲಕ್ಷ ಕಟ್ಟಿರೋದು. ಇನ್ನು ಉಳಿದದನ್ನು ಅವ್ರದ್ದು ಕಟ್ಟಿ ಅವರು 1-7 ಲಕ್ಷ ಆಯಿತು. ಅದಕ್ಕೆ 8-9 ಲಕ್ಷ ಆಯಿತು ಟ್ರ್ಯಾಕ್ಟ್ರಿಗೆ. ಉಳಿದದನ್ನು ಅವರು ಸ್ಟೇಟ್ ಗೌರ್ಮೆಂಟ್ನವ್ರು ಕೊಟ್ಟಿದ್ದಾರೆ. ಅದು ರೈತರಿಗೆ ಕಡಿಮೆ ದರದಲ್ಲಿ ಉಳುಮೆ ಮಾಡೋದಕ್ಕೆ ಮತ್ತು ಸಾಗಾಣಿಕೆ ಮಾಡೋಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ಕೊಟ್ಟಿದ್ದಾರೆ. ಸಾಕಷ್ಟು ಅನುಕೂಲತೆಗಳಿದ್ದಾವೆ. ಅಲ್ಲ, ಈಗ 2017 3 2020 ನಿಮಗೆ ನಬಾರ್ಡಿನ ನೆರವು ನಿಂತು ಹೋಯಿತು. ಅದಾದ್ಮೇಲಿಂದ 4 ನಡೆಸಿದಿರಿ ನೀವು ಅಲ್ವೇ? 2 2017 ಈಗ ಒಂದು 2-3 ನಮ್ಗೆ ನಡೆಸಿದ್ವಿ ಸರ್. ನಡೆಸಿದ್ರಿ, ಹೇಗೆ ನಡೆಸಿದ್ರಿ ಹೇಳಿ ಸರ್. ಈಗ ನಾವೇ ನಮ್ಮದೇ ಆದಂಥ ಬಾಡಿನಲ್ಲಿ ನಾವು ಏನೇನು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆ್ಯಕ್ಷನ್ ಪ್ಲಾನ್ ಮಾಡ್ಕೋತೀವಿ. 1 ಏನೇನು ಮಾಡ್ಬೋದು, ಏನೇನು ಖರೀದಿ ಮಾಡ್ಬೋದು, ರೈತರಿಗೆ ಏನೇನು ಸವಲತ್ತುಗಳು ಕೊಡ್ಬೋದು, ಈ ದೃಷ್ಟಿನಲ್ಲಿ ಎಲ್ಲದನ್ನು ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಸರ್. ರೈತರ ಉತ್ಪನ್ನಗಳು ಖರೀದಿ ಮಾಡೋದು, ಮಾರಾಟ ಮಾಡೋದು, ಅದನ್ನು ಸಂಸ್ಕರಣೆ ಮಾಡೋದು, ಮತ್ತು ರೈತರಿಗೆ ಬೇಕಾದಂಥ ಗೊಬ್ಬರದ ಅಂಗಡಿ ತೆಗ್ದಿದ್ದೀವಿ. ಗೊಬ್ಬರದ ಅಂಗಡಿ, ಫೀಡ್ಸು ಮತ್ತು ಪೆಸ್ಟಿಸೈಡ್ಸ್ ಎಲ್ಲನೂ ಕೊಡ್ತೀವಿ. APMC ಮಳಿಗೆ ಏನಾರು ತಗೊಂಡಿದ್ದೀರಾ? ಹೌದು ಸರ್, ತಗೊಂಡಿದ್ದೀವಿ ಸರ್. ತಗೊಂಡ್ರೆ ಹೇಳಿ. APMCನಲ್ಲಿ ಅವ್ರು ಕೊಡೋದಿಲ್ಲ ಸುಲಭವಾಗಿ. ಅವರು ಸುಮಾರು ನಮ್ಮದು 80 ಉದ್ದ ಇದೆ, ಒಂದು 40 ಅಗಲ ಇದೆ ಒಂದು ಗೋಡೌನು. ಅವರು ನಮ್ಮ ಮಾನ್ಯ ಕೃಷ್ಣಾರ ಹತ್ರ ನಾವು ಇದು ಮಾಡಿದ್ವಿ, ಹೆಂಗೆ ಸರ್ ಅಲ್ಲಿ ಗೋಡೌನ್ ಇದೆ ಕೊಡಿಸ್ಕೊಡಿ ಅಂತ. ಆಡಳಿತ ಮಂಡಳಿಯವ್ರು ಸ್ವಲ್ಪ ವಿರೋಧ ಇದ್ದೇ ಇರ್ತದೆ, ಅವರು ಹಂಗೆ ಅವ್ರದ್ದೇನು ಸರಿಯಾದ ರೀತಿ ಕೋಆಪ್ರೇಷನ್ ಕೊಡಲಿಲ್ಲ. ಆಮೇಲೆ ನಾವು ಅವ್ರ ಮುಖಾಂತರ, ನಮ್ಮ ಸ್ಪೀಕರ್, ಮಾಜಿ ಸ್ಪೀಕರ್ ಕೃಷ್ಣ ಅವ್ರ ಮುಖಾಂತರ ಒತ್ತಡ ತಂದು ಗೌರ್ಮೆಂಟ್ಗೆ ಒತ್ತಾಕಿ ಡೈರೆಕ್ಟ್ರ್ ಆಫೀಸ್ನಲ್ಲೇ ಮಾಡಿಸ್ಕೊಂಬಂದ್ವಿ ಸರ್. ಅದು 7,000 ರೂಪಾಯಿ ಬಾಡಿಗೆ, ವಿಶಾಲವಾಗಿದೆ, ಸಾಕಷ್ಟು ನಮ್ಮ ಎಲ್ಲ ಆಕ್ಟಿವಿಟೀಸು ಅದರಲ್ಲೇ ಮಾಡ್ತೀವಿ. ಅಂದರೆ ನೀವು APMCನಲ್ಲೇ ಇದ್ದು ರೈತರ ಉತ್ಪನ್ನನ ಅಲ್ಲೇ ಖರೀದಿ ಅಲ್ಲೇ ಖರೀದಿ ಮಾಡ್ತೀವಿ ಸರ್, ಅಲ್ಲೇ ಖರೀದಿ ಮಾಡ್ತೀವಿ, ಹೊರಗಡೆದು ಖರೀದಿ ಮಾಡ್ತೀವಿ, ನಮ್ಮ ರೈತರುಗಳ ಹತ್ರ ಖರೀದಿ ಮಾಡ್ತೀವಿ. ಜಗದೀಶ್ ಬಾಬು ಅವರೇ, ಹೇಳಿಯಪ್ಪ, ಈಗ ನಿಮ್ಮ ಕಂಪನಿ ನೀವು ಯಾವಾಗ ಶುರು ಮಾಡಿದ್ರಿ, ಯಾತಕ್ಕೋಸ್ಕರ ಶುರು ಮಾಡಿದ್ರಿ, ಏನು ವಿಶೇಷ? ನಮ್ಮದು ಸರ್ ಈಗ 2021 ಇಸ್ವಿಲಿ ನಾವು ಸ್ಟಾರ್ಟ್ ಮಾಡ್ದೆ ಸರ್. ಅದು ಕೂಡ ನಮಗೆ ಎಫ್ ಯು ಓ ಮಾಡಬೇಕು ಅನ್ನೋ ಉದ್ದೇಶ, ಎಲ್ಲ ನಮ್ಮ ಓಪ್ಲಿಯ ಜನಕ್ಕೆ ಬೇಕಾಗಿದ್ದಕ್ಕಿಂತ ನಮಗೆ ಮಂಡ್ಯ ಜಿಲ್ಲೆಯ ಹರ್ಷಿತಾ ಮೇಡಮ್ ಅವರು ನಬಾರ್ಡಿಂದ ನಮಗೆ ಒಂದಪ್ಪ ಡೈರೆಕ್ಷನ್ ಅವರು ವ್ಯಾಪ್ತಿಯಿಂದ ಬಂದಿದ್ದರು. ಹಾಗಾಗಿ ವಿಕಸನ ಸಂಸ್ಥೆಯಿಂದ ಮಾಡಬೇಕು ಅಂತ ಹೇಳಿ ಕೆಂಪಯ್ಯ ಮತ್ತು ಮಹೇಶ್ ಚಂದ್ರ ಗುರುಜಿ ಸರ್ ಅವರು ಕೂಡ ಬಂದಾಗ ಚಿನಕುರುಳಿಲಿ ಒಂದು ಎಫ್ ಯು ಓ ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್. ಆದರೆ ನಮಗೆ ಅದೇನು ಗೊತ್ತಿರಲಿಲ್ಲ, ನಾನು ಇನ್ನೂ ರೈತಾಪಿ ಜನವಾಗಿ ರೈತರು ಕೆಲಸ ಮಾಡ್ಕೊಂಡು ಮನೆಯಲ್ಲಿದ್ದೆ. ಯಾರನ್ನೋ ಸ್ನೇಹಿತರು ಬಂದಾಗ ಚಿನಕುರುಳಿಗೆ ಬಂದಿದ್ದರೆ ಬನ್ನಿ ಅಂತ ಹೇಳಿದರು. ಹಾಗಾಗಿ ಅಲ್ಲಿ ಹೋದಾಗ ಇದಕ್ಕೆ ಒಂದು ಡೈರೆಕ್ಟು ಮಾಡಬೇಕು ಮತ್ತು ಈ ಎಫ್ ಯು ಓಯಿಂದ ಎಲ್ಲ ರೈತರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಕೆಲಸ ಇದೆ, ಇದನ್ನು ಮಾಡಬೇಕು ಅಂತಿದ್ದು ತಾವು ನೀವು ಸಹಕಾರ ಕೊಡಬೇಕು ಅಂತ ಕೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಜನನ ಮಧ್ಯದಲ್ಲಿದ್ದಂಥ ಸಮಯದಲ್ಲಿ ಅವ್ರು ಕೇಳೋದಕ್ಕೆ ನಾ ಇಲ್ಲ ಅಂತ ಹೇಳಲಿಲ್ಲ ಸರ್, ಆಯಿತು ನಿಮ್ಗೆ ಏನಾಗಬೇಕು ಅದು ಮಾಡೋಣ ಅಂತ. ಅದು ಅದ್ರ ಬಗ್ಗೆ ಸಂಪೂರ್ಣ ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರನ್ನ ತಿಳುವಳಿಕೆ ಅವ್ರು ಹೇಳ್ತಾ ಬಂದರು. ನಾನು ಅವ್ರ ಜೊತೆ ಸಹಕಾರ ಮಾಡಿ ಹಲವಾರು ಹಳ್ಳಿಗಳಲ್ಲಿ ಹೋಗಿ ಒಂದು 10 ಡೈರೆಕ್ಟ್ರು ಮಾಡೋವಂಥ ಮೊದಲನೇ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವರು. ಆ ಕೆಲಸ ಸ್ಟಾರ್ಟ್ ಆಯ್ತಿದ್ದಂಗೆ ನಾವು ಒಂದಿನ ಸೇರ್ಕೊಂಡು ಅವರೆಲ್ಲ ರೆಡಿ ಮಾಡಿದ್ರು ಸರ್. ನಮ್ಮನ್ನು ಮೊದಲನೇ ದಿನ ಕಂಪ್ನಿ ಸ್ಥಾಪನೆ ಮಾಡಿದ 29 ಮೂರನೇ ತಿಂಗಳು 2022 ಸರ್ ಅವತ್ತು. ಅವತ್ತು ನಮಗೆ ಸ್ಥಾಪನೆ ಮಾಡಿ ಅದನ್ನು ಎಲ್ಲ ಬೋರ್ಡ್ ಡೈರೆಕ್ಟರ್ಗಳನ್ನ 10 ಸೇರಿಸಿದ್ರು. ಅವತ್ತೇ ಕೂಡ ನಮ್ಮ 10 ಹಿರಿಯಕರನ್ನ ಯಾರು ಒಬ್ಬರ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿದ್ರು. ಅವತ್ತು ಎಲ್ಲರೂ ಒಕ್ಕೂಡಿ ನನ್ನನ್ನು ನಾವು ಅಧ್ಯಕ್ಷರಾಗಿ ಅದನ್ನು ಸ್ಥಾಪನೆ ಮಾಡಿದ್ರು. ನಾನು ಬೇಡಿ ನಮ್ಮ ಚಿಕ್ಕೇಜ್ ತಾವು ಯಾರು ಹಿರಿಯಕರು, ನಮ್ಮ ಶಂಕರಣ್ಣವ್ರು ಅಂತಿದ್ರು ಮತ್ತು ಮಗಣ್ಣವ್ರು ಅಂತಿದ್ರು, ರಾಜೇಗೌಡ ಅಂತಿದ್ರು, ಎಲ್ಲ ನಮ್ಮ ಬಾಡಿ ಡೈರೆಕ್ಟರ್ಗಳಿಗೆಲ್ಲ ಹೇಳಿದೆ, ಇಲ್ಲ ನಮ್ಮನ್ನೇ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿದ್ರು. ಅವತ್ತಿಂದ ಕಂಪ್ನಿ ನಾನು ನೋಡ್ಕೊಳ್ತಾ ಬಂದಿದ್ದೀನಿ ಸರ್. ನಬಾರ್ಡಿಂದನೂ ಕೂಡ ನಮಗೆ ಈಗ ನಾವು ಅವತ್ತಿನ ಸೇರ್ದಾರು ಮಾಡಿದ್ದು ಫಸ್ಟ್ನೇ ವರ್ಷ 600 ಮಾಡಿದ್ದು, ಅದಾದ 2 200 ಚಿಲ್ಲರೆ, ಒಟ್ಟು 814 ಸೇರ್ದಾರು ಇದ್ದಾರೆ ಸರ್. 8 ಈಗ ಬಾಡಿ ಡೈರೆಕ್ಟರ್ ಇದ್ದೀವಿ ಸರ್. ಹಾಗಾಗಿ ಅದನ್ನು ನಮಗೆ ಈಕ್ವಿಟಿ ಗ್ರ್ಯಾಂಟು ಕೂಡ 8,14,000 ನಬಾರ್ಡಿಂದ ಮತ್ತೆ ಬಂದಿದೆ. ನಮ್ಮ ರೈತರದು ಕೂಡ 8,14,000 ರೂಪಾಯಿ ಇದೆ. ಅದರಲ್ಲಿ ನಾವು ಒಟ್ಟು ಒಂದು 16,00,000 ನಮ್ಗೆ ಅದೇ ಇತ್ತು. 5 ರೂಪಾಯಿ ನಾವು ಲೋನು ಕೂಡ ತಗೊಂಡಿದ್ದೀವಿ. ನಮ್ಮದು 1 ಗಂಟ ನಮಗೇನಿದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಸರ್, ಎಲ್ಲ ಹಾಗೆ ನಡ್ಕೊಂಬಂತು. ಅದಾದಮೇಲೆ ಮೀಟಿಂಗ್ ಮಾಡಿ ಮಹೇಶ್ ಚಂದ್ರ ಗುರುಜಿಯವರು, ಹರ್ಷಿತಾ ಮೇಡಮ್ ಅವರು ನಮಗೆ ಒತ್ತಾಯಕವಾಗಿ ಹೇಳ್ಕೊಡ್ತಾ ಬಂದು ನಮ್ಮ ಸ್ವಲ್ಪ ಸ್ವಲ್ಪ ಎಲ್ಲ ಬಾಡಿ ತಿಳ್ಕೊತಾ ಬಂದು, ಅದಾದಮೇಲೆ ನಮ್ಗೆ ರೈತರು ಬೇಕಾದಂಥ ಪ್ರತಿಯೊಂದು ಸಲಕರಣೆಗಳನ್ನ ಅವ್ರಿಗೆ ಕೊಡ್ತಾ ಮತ್ತು ಅವ್ರಲ್ಲಿ ಬರುವಂಥದ್ದನ್ನ ತಗೊಂಡು ಅವ್ರಿಗೆ ನಾವು ಪ್ರೋತ್ಸಾಹಿಸ್ತಾ. ನಿಮ್ಮ ಕಚೇರಿ ಎಲ್ಲಿ ಮಾಡಿದಿರಿ ಈಗ ಸರ್? ಈಗ ಚಿನಕುರುಳಿ ಮೇನ್ ಇದರಲ್ಲೇ ಮಾಡಿದ್ದೀವಿ ಸರ್, ಊರಲ್ಲೇ ಆಫೀಸ್ ಮಾಡ್ಕೊಂಡು. ಆಫೀಸ್ ಮಾಡ್ಕೊಂಡಿದ್ದೀವಿ ಸರ್. ಬಾಡಿಗೆದೆ ಸರ್. ಮೊದಲು ಒಂದು ಚಿಕ್ಕ ಆಫೀಸ್ SBI ಬ್ಯಾಂಕ್ ಅನ್ನೋ ಹಿಂಭಾಗ ಇತ್ತು, ಜನಕ್ಕೆ ನಮ್ಮ ರೈತರಿಗೆ ಗೊತ್ತಾಗ್ತಾ ಇರಲಿಲ್ಲ. ಹೋದನೇ ವರ್ಷ 9 ಮೊದಲನೇ ತಾರೀಕಲ್ಲಿ ನಾವು ಹೊಸ ಒಂದು ಮಳಿಗೆನ ತಗೊಂಡು ದೊಡ್ಡದು ಮಾಡಿದ್ದೀವಿ ಸರ್. ಅದ್ರ ತುಂಬ ಕಾಸ್ಟ್ ಜಾಸ್ತಿ ಆಗಿದೆ ಸರ್, 18,500 ಸರ್ ಬಾಡಿಗೆ. ಇದಕ್ಕೆ ಸರ್ಕಾರದಿಂದ 4,000 ರೂಪಾಯಿ ಕೊಡ್ತಾರೋ, ಅದಕ್ಕೆ ನಮ್ಮ ಇರೋ ದುಡ್ಡನ್ನ ಒತ್ತಾಯ ಹಾಕ್ಕೊಂಡು ನಮ್ಮ ಎಲ್ಲ ಡೈರೆಕ್ಟ್ರು ಪ್ರೋಸೆಸಿಂಗ್ ಚೆನ್ನಾಗಿದೆ ಸರ್. ಹಾಗಾಗಿ ಎಲ್ಲರಿಂದ ನಾವು ಅದನ್ನು ನಡೆಸ್ಕೊಂಬಿಡ್ತಾ ಇದ್ದೀವಿ. ಏನು ಬಿಸ್ನೆಸ್ ಅಂದರೆ ಏನು ಮಾಡ್ತಾ ಇದ್ದೀರಿ ವ್ಯವಹಾರ ಅಂದರೆ? ಸರ್ ವ್ಯವಹಾರ ಅಂದರೆ ಈಗ ಸರ್ ನಮಗೆ ಮೊದಲು ರೈತರು ಬೇಕಾದಂಥ ಮೊದಲನೇದೇ ಅವ್ರಿಗೆ ಟಾರ್ಪಲ್ ಬೇಕಾಗಿತ್ತು, ಬ್ರಷ್ ಕಟ್ರು ಬೇಕಾಗಿತ್ತು, ಕಳೆ ನಾಶಕದ ಔಷಧಿ ಪಂಪ್ ಬೇಕಾಗಿತ್ತು, ಮತ್ತು ಮಲ್ಚಿಂಗ್ ಪೇಪರ್ ಭೂಮಿಗೆ ತರಕಾರಿ ಬೆಳೆದಕ್ಕೆ ಅದನ್ನು ಬೇಕಾಗಿತ್ತು, ಜೋಳ ಬಿತ್ತನೆಗೆ ತರಿಸ್ಕೊಡ್ತಾ ಇದ್ದೋ, ರಾಗಿ ಭತ್ತ ಇದು ಬೇಕಾದಂಥ ಸವಲತ್ತನ್ನ ಇವ್ರಿಗೆ ಇಲ್ಲಿಗಂಟ ನಾವು ಸಪ್ಲೈ ಮಾಡ್ಕೊಂಬಂದಿದ್ದೀವಿ ಸರ್. ಈಗ ಮುಂದಿನ ಇದರಲ್ಲಿ ನಮ್ಮ ರೈತರ ಹತ್ರ ನಾವು ರಾಗಿ ಖರೀದಿ ಮಾಡೋದು, ಮತ್ತು ಅದರ ನಮ್ಮ ತೆಂಗಿನ ಗಿಡ ಜಾಸ್ತಿ ಇದೆ ಸರ್, ಸ್ವಲ್ಪ ಸ್ವಲ್ಪ ಕಾಯಿ ಖರೀದಿ ಮಾಡೋದು, ಮತ್ತು ಅಲಸಂದಿ ಖರೀದಿ ಮಾಡೋದು, ಇದನ್ನು ನಾವೀಗ ಪ್ರಾರಂಭ ಮಾಡಿದ್ದೀವಿ ಸರ್. ಈಗ ಅಂದ್ರೆ ಈಗ ಮೊದಲಿಗೆ ತಾವು ರೈತರಿಗೆ ಬೇಕಾದಂತಹ ಬೀಜ ಗೊಬ್ಬರ ಗೊಬ್ಬರ ಆಮೇಲೆ ಬೇರೆ ಬೇರೆ ಕೃಷಿ ಉಪಕರಣಗಳನ್ನು ಮಾರ್ತಾ ಇದ್ರಿ. ಹೌದು ಸರ್, ಇದುವರೆಗೆ ಈಗ ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು ಸರ್, ಈಗ ಮಾಡಿದೀವಿ. ಜವರಾಯಿಗೌಡ್ರೆ, ಈಗ ತಾವು ಹೇಳಿ ನಿಮ್ಮ ಬಗ್ಗೆ, ನಿಮಗೆ ಎಷ್ಟು ಜಮೀನಿದೆ, ನೀವು ಏನೇನು ಬೆಳೆ ಬೆಳಿತೀರಿ? ಸರ್, ನಾನು ನಮಗೆ ಒಂದೇ ಪ್ಲಾಟಲ್ಲೇ ಒಂದು 8 ಎಕರೆ ತೋಟ ಇದೆ ಸರ್. ಅದರಲ್ಲೇ ತೋಟದಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಸೆಟ್ಲಾಗಿದ್ದೀವಿ. ನಮ್ಮದು ತೋಟಗಾರಿಕೆ ಬೆಳೆಗಳು ಪೂರ್ತಿ, ಈ ತೆಂಗು, ಅಡಿಕೆ, ಬಾಳೆ, ಮೆಣಸು. ಮೆಣಸು ಒಂದು 800 ಗಿಡ ಇದೆ, ಒಂದು 400 ಇದಿದೆ, ಏನು ತೆಂಗಿದೆ. ಇನ್ನು ಮಧ್ಯ ಮಧ್ಯೆ ಒಂದು 2000 ಅಡಿಕೆ ಇದೆ, ಬಾಳೆ ಹಾಕಿದ್ದೀವಿ. ಆಮೇಲೆ ಮಧ್ಯ ಮಧ್ಯೆ ಇನ್ನು ಸುತ್ತಲೂ ಇದಿದೆ, ಅದು ತ್ಯಾಗದ ಮರಗಳು. ಈ ನಾವು ಮೆಣಸು ಹಬ್ಬಿಸೋದಕ್ಕೆ ಸಿಲ್ವರ್ ಉಕ್ಕು ಹಾಕಿದ್ದೀವಿ, ಸಿಲ್ವರ್ ಗಿಡಗಳು ಹಾಕಿದ್ದೀವಿ, ಅದಕ್ಕೆ ಹಬ್ಬಿಸಿದ್ದೀವಿ. ಕಳೆದ ಸಾರಿ ನಮಗೆ ಒಂದು 6 ಕ್ವಿಂಟಲ್ ಬಂತು ಏನು ಮೆಣಸು. ಈ ಸಾರಿ ಭಾಳ ಚೆನ್ನಾಗಿದೆ. ತೆಂಗು ಇದೆ ಸರ್, ಮಾಮೂಲಿ ಒಂದು 40-45 ಸಾವಿರದವರೆಗೂ ತೆಂಗು ಬೀಳ್ತದೆ. ಒಂದು ವರ್ಷದಲ್ಲಿ ಒಂದು 100-120 ಕ್ವಿಂಟಾಲು ಹಸಿ ಅಡಿಕೆಕಾಯಿ, ಹಸಿ ಅಡಿಕೆಕಾಯಿ ಮಾರಾಟ ಮಾಡ್ತೀವಿ. ನಾನೊಬ್ಬ ಉತ್ತಮ ಕೃಷಿಕ ಸರ್. ಮೊನ್ನೆ ಒಂದು ಪ್ರಶಸ್ತಿ ಪ್ರದಾನನೂ ಮಾಡಿದರು ಇಲ್ಲಿ ನಮ್ಮಲ್ಲಿ. ಬಿ ರಾಮಕೃಷ್ಣ ಪ್ರಶಸ್ತಿ ಅಂತೇಳಿ ಮಂಡ್ಯದಲ್ಲಿ ಒಂದು ಸನ್ಮಾನ ಮಾಡಿ ಒಂದು ಪ್ರಶಸ್ತಿ ಪ್ರದಾನ ಮಾಡಿದರು. ಒಂದ್ಸರಿ ಬಾಗಲಕೋಟೆ ಯೂನಿವರ್ಸಿಟಿಯವರು ಜಿಲ್ಲಾ ಪ್ರಶಸ್ತಿ ಮಾಡಿದರು. ಅವರು ಅವರೇ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದರು. ಈಗ ನಿಮ್ಮ ಭಾಗದಲ್ಲಿ ಪ್ರಧಾನವಾದ ಬೆಳೆ ತೆಂಗೆ ಅಲ್ಲ? ಹೌದು ಸರ್, ಮೇಜರ್ ತೆಂಗು. ತೆಂಗು, ಕಬ್ಬು. ತೆಂಗು ಮತ್ತು ಕಬ್ಬು ಅಂದರೆ ನೀವು ಬೆಲ್ಲ ಮಾರಬೇಕು? ಇಲ್ಲ ಸರ್, ಫ್ಯಾಕ್ಟ್ರಿ ನಮ್ದು ICL ಶುಗರ್ ಫ್ಯಾಕ್ಟ್ರಿ ಇದೆ. ಅಲ್ಲ ಅಲ್ಲ, ನೀವು ಕಂಪನಿ ಚಟುವಟಿಕೆ ಅಂದರೆ ನೀವು ಮೇಜರ್ ಆಗಿ ನಿಮ್ಮ ಕಂಪನಿಯಿಂದ ಮಾರಾಟ ಮಾಡೋ ಉತ್ಪನ್ನ ಯಾವುದು? ನಾವು ತೆಂಗು, ಅಡಿಕೆ, ಎಳ್ನೀರು ಮತ್ತೆ ಇದ್ರ ಔಟ್ಪುಟ್ ಇನ್ಪುಟ್ ಬಿಸ್ನೆಸ್ನು ಮಾಡ್ತಾ ಇದೀವಿ. ಗೊಬ್ಬರ, ಫೀಡ್ಸು, ಅದನ್ನು ಮಾಡ್ತಾ ಇದ್ದೀವಿ. ಒಂದು ಶಾಖೆ ತೆಗೆದಿದ್ದೀವಿ. ಎಲ್ಲಿ? ಮಾದಾಪುರ ಕೊಪ್ಪಲು ಅಂತ ಅಲ್ಲಿ ಒಂದು ಶಾಖೆ ತೆಗೆದ್ವಿ, ಬ್ರ್ಯಾಂಚ್ ಇದೆ. ಕೇರಿನಲ್ಲೂ ಒಂದು ಸೈಟು ಮಾಡಿದ್ದೀವಿ, ಅಲ್ಲಿ ಒಂದು 30-41 ಸೈಟ್ ಮಾಡಿದ್ವಿ. ಪರವಾಗಿಲ್ಲ, ಅಲ್ಲಿ ಅದರಲ್ಲಿ ಅಲ್ಲಿ ಒಂದು ಬಿಲ್ಡಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲ, ಈಗ ಕಿಕ್ಕೇರಿನಲ್ಲಿ ಸೈಟ್ ಮಾಡಿರೋದು ಅಂದರೆ ನಿಮ್ಮ ಕಂಪ್ನಿ ಆದಾಯದಿಂದ ಮಾಡಿದ್ದೀರಾ? ಆದಾಯದಿಂದ ಮಾಡಲಿಲ್ಲ ಸರ್, ಅದು ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ನಮ್ಮ ಸ್ನೇಹಿತರು ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಲ್ಲಿ ತುಂಬ ಕಾಸ್ಟ್ಲಿ ಸೈಟು ಕಿಕ್ಕೇರಿನಲ್ಲಿ. ಅವ್ರು ಹಿಡಿದು ಏನೇನು ಮಾಡಿ ಕನ್ವಿನ್ಸ್ ಮಾಡಿ ನಮಗೆ 30-40 ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಸೈಟ್ ಕೊಟ್ಟಿದ್ದಾರೆ. ಅದು ಈಗ ಏನಾರ ಅಲ್ಲಿ ಒಂದು ಬಿಲ್ಡಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಪ್ರಧಾನ ಕಚೇರಿ ಇರೋದು ನಮ್ಮಲ್ಲಿ ಕೆಆರ್ಪೇಟೆನಲ್ಲಿ. ಕೆಆರ್ಪೇಟೆ ಎಪಿಎಂಸಿ. ಹೌದು, ದೊಡ್ಡ ಗೋಡೌನು. ಅದೊಂದು 6-7 ಸಾವಿರ ಬಾಡಿ ಕೊಡ್ತೀವಿ, ತೊಂದರೆ ಇಲ್ಲ, ಚೆನ್ನಾಗಿದೆ, ಎಲ್ಲ ಬಿಸ್ನೆಸ್ಸು ಮಾಡ್ಬೋದು. ಇನ್ನೊಂದು ಶಾಖೆ ಅಂದ್ರಲ್ಲ, ಅದೆಲ್ಲಿ ಮಾಡಿದ್ರಿ? ಅದು ಇದು ಮಾದಾಪುರ ಕೊಪ್ಪಲಲ್ಲಿ ಮಾಡಿದ್ವಿ ಸರ್. ಏನು ಅಲ್ಲೇನು ಚಟುವಟಿಕೆ ನಡೆಸ್ತಾ ಇದ್ದೀರಿ? ಗೊಬ್ಬರ, ಫೀಡು ಮತ್ತೆ ತರಕಾರಿ, ಕೃಷಿ ಪರಿಕರಗಳು ಇದಾವಲ್ಲ ಅದನ್ನು ಮಾರ್ತೀವಿ ಸರ್. ತರಕಾರಿ ಮಾರ್ತೀರಾ? ತರಕಾರಿ ಅಲ್ಲಿ ಲೋಕಲ್ ಆಗಿ ತಂದಷ್ಟು ಬಂದು ತರಕಾರಿ ಇರ್ಕಾರಿ ಅದು ಇದು ಮಾರಾಟ ಮಾಡ್ತೀವಿ. ಅಲ್ಲಿ ಬಿಡುವಾಗಿರ್ತಾರಲ್ಲ ನಮ್ಮ CEO, ನಮ್ಮ ಇವ್ರು ಗುಮಾಸ್ತರು, ಹಂಗಾಗಿ ಮಾಡ್ತೀವಿ ಸರ್. ಅಂದರೆ ಅವ್ರಿಗೂ ಒಂಚೂರು ಕೆಲಸ ಕೊಡುವ ಅಂತ. ಕೆಲಸ ಇಲ್ಲ, ಇಲ್ಲಿ ವರ್ಕೌಟ್ ಆಗ್ಬೇಕಲ್ಲ ಸರ್. ಬಾಡಿಗೆ ಮತ್ತು ಸಿಬ್ಬಂದಿ ಸಂಬಳ, ಅವ್ರಿಗೊಂದು 5,000 ಸಂಬಳ ಕೊಡ್ತೀವಿ, 4,000 ಬಾಡಿಗೆ ಕೊಡ್ತೀವಿ. ಈಗ ಒಟ್ಟು ನಿಮ್ಮದು ಒಂದು ತಿಂಗಳಲ್ಲಿ ಖರ್ಚು ಎಷ್ಟಿದೆ, ಓವರ್ ಹೆಡ್ ಖರ್ಚು ಎಷ್ಟಿದೆ ನಿಮ್ದು? ಸರ್, ಒಂದು ತಿಂಗಳಿಗೆ ಮಿನಿಮಮ್ 45,000 ರೂಪಾಯಿ ಖರ್ಚು ಬಂದ್ಬಿಡ್ತದೆ ಸರ್. ಯಾವ್ಯಾವ್ದಕ್ಕೆ ಖರ್ಚಾಗ್ತಿದೆ? CEO ಸಂಬಳನೇ ನಾವೀಗ, ನಮ್ಮದು ಕಡಿಮೆ, ಬೇರೆ ಕಡೆ ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ CEO 12,000 ಸಂಬಳ ಕೊಡ್ತೀವಿ, ಮತ್ತು ಇಲ್ಲಿ 7,000 ಬಾಡಿಗೆ, 12×7=19, ಅಲ್ಲೊಂದು 4,000, 19×4=23, ಒಂದು 5 ಇವ್ರಿಗೆ, ಯಾರಿಗೆ ನಮ್ಮ ಸೇಲ್ಸ್ ಮನ್ಗೆ 28-30,000 ಸಂಬಳ ಹೊರಟೈತದೆ ಸರ್. ಇತರೆ ಖರ್ಚು ವೆಚ್ಚ ಅದು ಇದು ಬರ್ತದಲ್ಲ ಸರ್, ಓಡಾಡೋದು, ಪ್ರಯಾಣ ಭತ್ಯ, ಮೀಟಿಂಗ್ ಚಾರ್ಜಸ್ಸು, ಅದೇ. ಹಂಗಾಗಿ ಒಂದು 40,000 ರೂಪಾಯಿವರೆಗೂ ಬಂದ್ಬಿಡ್ತದೆ. ಸಂಪಾದನೆ ಮಾಡ್ತಿದ್ದೀರಾ ಅಷ್ಟು ಸರ್? ಕಷ್ಟವಾಯ್ತಾ ಇದೆ ಅಂದರೆ ಟ್ರ್ಯಾಕ್ಟ್ರ್ ಬಾಡಿಗೆ ಬರ್ತದೆ ನಮ್ಗೆ 15,000 ರೂಪಾಯಿ, 16,000 ರೂಪಾಯಿ, 18,000 ರೂಪಾಯಿ ಬಾಡಿಗೆನೇ ಬಂದ್ಬಿಡ್ತದೆ. ಟ್ರ್ಯಾಕ್ಟರ್ ಎಲ್ಲಿ ಇಟ್ಕೊಂಡಿದ್ದೀರಿ ತಾವು? ಟ್ರ್ಯಾಕ್ಟರ್ ನಮ್ಮ ಆಫೀಸಲ್ಲಿ ಇಟ್ಕೊಂಡಿದ್ದೀವಿ, ಬಾಡಿಗೆ ಕೊಡ್ತೀವಿ ಸರ್. ಸರಿ, ರೈತರಿಗೆ ಕೇಳಿದಂಗೆ. ಇನ್ನು ನಾವು ಇದೆಲ್ಲ ಮಾಡ್ತೀವಲ್ಲ ಸರ್, ಈ ಒಂದು ವರ್ಷದಲ್ಲಿ ಒಂದು ಕನಿಷ್ಠ ಒಂದು 2-3 ಲಕ್ಷ ರೂಪಾಯಿ ಕಾಯಿಂದ ವ್ಯಾಪಾರದಲ್ಲಿ ಒಂದಷ್ಟು ಬರ್ತದೆ, ಏನು ತೊಂದರೆ ಇಲ್ಲ. ನಾವೇ ಭಾಳ ರಿಸ್ಕ್ ತಗೊಂಡು ಮಾಡ್ತೀವಿ. ರಾಗಿ ಸ್ಟಾಕ್ ಮಾಡ್ತೀವಿ, ರಾಗಿ ಸೀಸನ್ ಬಂದಾಗ ಮಾರಾಟ ಮಾಡ್ತೀವಿ. ಇನ್ನು ಔಟ್ಪುಟ್ ಬಿಸ್ನೆಸ್ಸೇ ಜಾಸ್ತಿ ನಮ್ಮದು, ಇನ್ಪುಟ್ ಬಿಸ್ನೆಸ್ ಕಡಿಮೆ. ಹೌದಾ? ರೈತರ ಉತ್ಪನ್ನಗಳು ಖರೀದಿ ಮಾಡೋದು, ಮಾರಾಟ ಮಾಡೋದು. ಅಲ್ಲ, FPOಗಳ ಮೂಲಭೂತವಾದ ಉದ್ದೇಶ ಇರೋದೆ ಆ ಕೆಲಸ ಮಾಡಿ. ಹೌದು ಸರ್, ಹೌದು, ಔಟ್ಪುಟ್ ಬಿಸ್ನೆಸ್ಸೇ ಮೂಲ ಉದ್ದೇಶನೇ ಅದು. ಓಕೆ, ಈಗ ತೆಂಗಿನ ದರ ಜಾಸ್ತಿ ಆಗಿದೆ. ಹೌದು ಸರ್, ನಿಮಗೇನಾದರೂ ಅದರಿಂದ ಆದಾಯ ಆಗ್ತಿದೆಯಾ? ಸರ್, ನಾವೇನು ಮಾಡ್ತೀವಿ ಅಂದರೆ, ನನ್ನ ಅನುಭವ, ಯಾಕೆ ನಾನೊಬ್ಬ ರೈತ, ಯಾವ ಟೈಮಲ್ಲಿ ಏರ್ಪೇರು ಆಯ್ತದೆ ವ್ಯಾಪಾರದಲ್ಲಿ ಈ ನಮ್ಮ ರೈತ ಉತ್ಪನ್ನಗಳಿಗೆ ಬೆಲೆ ಬರ್ತದೆ ಅಥವಾ ಎಪ್ಪ ಹೋಗೋದು ಯಾವಾಗ ಆಗ ಅಂತ ನಮ್ಗೆ ಗೊತ್ತು. ಈಗ ನೋಡಿ ಸುಗ್ಗಿ, ಈಗ ಒಂದಷ್ಟು ಭಾರ ಭತ್ತ ಕೊಂಡಾಕ್ಬೇಕು ಅಂತಿದ್ದೀವಿ. ಈಗ ಈ ಎಮ್ ಎಸ್ ಪಿನೂ ಖರೀದಿ ಮಾಡ್ತಾ ಇಲ್ಲ. ಅದು ಮಂಡ್ಯ ಜಿಲ್ಲೆಯಲ್ಲಿ ನೀವೇನೋ ನೋಡಿದ್ರೇನೋ, ಹೋದ ಸರಿ 3,000 ಭತ್ತ ಹೋಗಿದ್ದು ಇಷ್ಟೊತ್ತಿಗೆ. ಈಗ ಎಮ್ ಎಸ್ ಪಿನಲ್ಲಿ ಅಂದರೆ ಖರೀದಿ ಕೇಂದ್ರನೇ ಪ್ರಾರಂಭ ಮಾಡಿಲ್ಲ ಅವರು, ಹಂಗಾಗಿ ರೇಟು ಬಿದ್ದೋಗ್ಬಿಟ್ಟದೆ. ಈ ಟೈಮಲ್ಲಿ ನಾವು ಒಂದಷ್ಟು ಭತ್ತ ಕಟ್ಟಾಕ್ತೀವಿ, ಒಂದು 3-5 ಲಕ್ಷ ರೂಪಾಯಿಂದ ಭತ್ತ ಕಟ್ಟಾಕ್ತೀವಿ. ಅದು ರೇಟ್ ಅಪ್ಪಾದಾಗ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ಗೆ ರೇಟ್ ಅಪ್ ಆಗ್ಬಿಡ್ತದೆ, ಆವಾಗ ಮಾರಾಟ ಮಾಡೋದು, ಇದೆಲ್ಲ ಮಾಡ್ತಿರ್ತೀವಿ ಸರ್. ಜಗದೀಶ್ ಬಾಬು ಅವರೇ ಹೇಳಿಯಪ್ಪ, ಈಗ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ನಿಮ್ಮ ಕಂಪ್ನಿ ಮುಖಾಂತರ? ನಾವು ಸರ್ ಈಗ ನಮ್ಮ ಭಾಗದಲ್ಲಿ ಜಾಸ್ತಿ ರಾಗಿ, ಹಾಗಾಗಿ ನಾವು ಈಗ ರಾಗಿ ಖರೀದಿ ಕೂಡ ಈಗ ಸ್ಟಾರ್ಟ್ ಮಾಡೋದಕ್ಕೆ ನಾವು ಶುರು ಮಾಡಿದ್ದೀವಿ. ಎಮ್ ಎಸ್ ಪಿಲಿ ಈಗ ಆ್ಯಕ್ಚುಲಿ 4,290 ರೂಪಾಯಿ ಇದೆ. ನಮ್ಮ ರೈತರಿಗೆ ನಾವು ಅಷ್ಟು ಕೊಂಡು ತಗೊಳಕ್ಕೆ ಸ್ವಲ್ಪ ಕಷ್ಟ ಇದೆ. ಅದಕ್ಕಿಂತ ಒಳಭಾಗದ್ರಿಂದ 3,600-3,500 ಚೆನ್ನಾಗಿರೋ ರಾಗಿನ ತೆಗೆದು ಮಡಗಿ ಅದನ್ನು ಮಾಮೂಲಿ ನಾವು ಔಟ್ಪುಟ್ ಆಗಿ ಆ ರಾಗಿ ಎಸಿಟ್ ಮಾಡಿ ಮಾರುವಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್. ಈಗ ತಾನೆ ನಾವು ಹೋದ ವಾರ ತುಮಕೂರು ಇದಕ್ಕೆ ಸರ್ ಒಂದು 36 ರೂಪಾಯಿ ಖರೀದಿ ಮಾಡಿ 40.50 ರೂಪಾಯಿಗೆ ನಾವು ಅಲ್ಲಿಗೆ ತುಮಕೂರಿಗೆ ರಾಗಿ ಎಸಿಟ್ ಮಾಡಿಕೊಡ್ಸಿದ್ದೀನಿ ಸರ್ ಈಗ ವಿಲ್ಕಾಟ್ಗೆ. ಹಾಗಾಗಿ ಆ ಥರ ರಾಗಿನ ತೆಗೆದುಕೊಂಡು ಚೆನ್ನಾಗಿರೋದು ನಮ್ಮಲ್ಲಿ ಅತಿ ಲಾಭ ಇಲ್ಲದಿರೋ ರೀತಿಯಾಗಿ ರೈತರಿಗೂ ಒಳ್ಳೇದಾಗಬೇಕು, ನಮಗೂ ಕಂಪ್ನಿ 1-2 ರೂಪಾಯಿ ಸಿಗೋ ರೀತಿಯಾಗಿ ಮಾಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ನಿಮ್ಗೆ ಎಷ್ಟು ಖರ್ಚು ಬರ್ತಾ ಇದೆ ಪ್ರತಿ ತಿಂಗಳಿಗೆ ಈಗ ಸರ್? ಅದು ಖರ್ಚು ನಮ್ಗೆ ಇನ್ನೂ ಲೆಕ್ಕ ಯಾಕೆ ಅಂದ್ರೆ ಇನ್ನೂ ಸರ್ಕಾರದಿಂದ ಬರ್ತಾ ಇದೆ ನಬಾರ್ಡಿಂದ. ಏನೇನು ಕೊಡ್ತಾ ಇದಾರೆ ಈಗ ಅನುದಾನ ತಮಗೆ ಸರ್? ಈಗ ನಮ್ಮಲ್ಲಿ ಕಂಪ್ನಿ ಸಿಬ್ಬಂದಿ ಇಬ್ಬರು ಆಡಿದ್ದಾರೆ, ಒಬ್ರು CEO ಮತ್ತೆ ಒಬ್ರು ಅಕೌಂಟೆಂಟ್ ಇದ್ದಾರೆ ಸರ್. ಅವ್ರಿಗೂ ಕೂಡ ಸರ್ಕಾರದಿಂದ ಸಂಬಳ ಬರ್ತಾ ಇದೆ, ಮತ್ತೆ ಬಾಡಿಗೆ 4,000 ರೂಪಾಯಿನ ಕಟ್ತಾ ಇದೆ, ಮತ್ತೆ ಮೀಟಿಂಗ್ ಭತ್ತೆಯನ್ನು ಕೂಡ ಅವರೇ 1,000 ಚಿಲ್ಲರೆ ಏನೋ ಕೊಡ್ತಾ ಇದೆ ಸರ್. ಇದೆಲ್ಲ ಬರ್ತಾ ಇದ್ರೆ ಒಂದಪ್ಪ ಬರುತ್ತೆ ನಮ್ಗೆ. ಈಗ ಆಲೆ ಫೆಬ್ರವರಿಯಿಂದ ಬಂದಿರಲಿಲ್ಲ, ಈಗ ಹೋದ ವಾರ ಕೂಡ ಸ್ಯಾಲ್ರಿ ಬಂದಿದೆ ಸರ್ ಈಗ ಅಕೌಂಟೆಂಟ್ ಮತ್ತೆ ಇವ್ರಿಗೆ CEO. ಇದೇ ರೀತಿಯಾಗಿ ನಮಗೆ ಕಳಿಸ್ಕೊಡ್ತಾ ಇದ್ರೆ ನಮ್ಗೆ ಈಗ 3 March ನಮ್ದು ಮುಗಿಯುತ್ತದೆ ಸರ್. ಅದು ಅದಾದ್ಮೇಲೆ ನಮ್ಮ ಲೆಕ್ಕ ಸಿಗುತ್ತೆ ಸರ್. ಹಾಗಾಗಿ ನಮ್ದು ಸ್ವಲ್ಪ ಈಗ ಒಂದು ಬಾಡಿಗೆ ತಗೊಂಡಿರೋ ಬಿಲ್ಡಿಂಗ್ ಸ್ವಲ್ಪ ಅದೇ ನಮ್ಗೆ ಹೊರೆ ಆಗಿದೆ ಸರ್. 4,000 ಅವ್ರು ಸಿಕ್ಕರು ಕೂಡ 18,500 ಬಾಡಿಗೆ ಕಟ್ತಾ ಇದೀವಿ, ನಮ್ದೇ 15,000 ಚಿಲ್ಲರೆ ಎಕ್ಸ್ಟ್ರಾ ಆಗುತ್ತೆ. ನಿಮ್ಮ ಪ್ಲಾನ್ ಏನಿದೆ ಹೇಳಿ ಸರ್? ನಮ್ಮ ಪ್ಲಾನ್ ಅದೇ ಸರ್, ರೈತರಿಂದ ಖರೀದಿ ಮಾಡಿ ರೈತರಿಗೆ ಒಳ್ಳೇದು ಮಾಡಬೇಕು. ಹಾಗಾಗಿ ಅವ್ರಿಗೂ ನಷ್ಟ ಆಗಬಾರ್ದು, ನಮ್ಮ ಕಂಪ್ನಿಗೂ ನಷ್ಟ ಆಗಬಾರ್ದು. ರಾಗಿ ಭತ್ತನೂ ಕೂಡ ನಾವು ಈಗ ತೊಗೊಬೇಕು ಅಂತ ಈಗ ಶುರು ಮಾಡಿದ್ದೀವಿ ಸರ್. ಯಾಕೆಂದರೆ ಡೈಲಿ ರೈಟು ವೇರಿಯೇಷನ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಹಿಂಚಿಗ್ತಿದ್ದೀವಿ. 1,900 ರೂಪಾಯಿ ಖರೀದಿ ಮಾಡ್ತಾ ಇದ್ರೆ ಅಲ್ಲಿ 1,800-1,850 ಅಂತ ಇದ್ದಾರೆ. ಪಾಪ ರೈತರ ಹತ್ರ ಕೇಳೋದಕ್ಕೆ ಮುಗ್ದತೆ, ನಮಗೂ ಬೇಜಾರಾಗ್ತಾ ಇದೆ ಈಗ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ತೊಗೊಳೋದು ಅಂತ. ಅದನ್ನು ನಾವು ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಈ ಬಾರಿ ನಾವು ಒಂದು 100 ಕ್ವಿಂಟಲ್ ಭತ್ತ ತೆಗೆಯೋಣ. ನಿಮ್ಮಲ್ಲಿ ಶೇರ್ದಾರರಾಗಿರೋರು ಭತ್ತ ಬೆಳೆಯೋರು ಇದ್ದಾರೆ? ಇದ್ದಾರೆ ಸರ್, ತುಂಬ ಇದ್ದಾರೆ. ಭತ್ತ, ತರಕಾರಿ, ರಾಗಿ, ಎಲ್ಲ ಬಾಳೆ ಎಲ್ಲಾನು ಮಾಡೋರಿದ್ದಾರೆ ಸರ್ ನಮ್ಮ ರೈತರು. ತರಕಾರಿ ಮಾರಾಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಏನಾದರೂ ಆಲೋಚನೆ ಇದೆಯಾ ತಮಗೆ? ಆಲೋಚನೆ ಸರ್, ನಮ್ಗೆ ಸುತ್ತಮುತ್ತ ಎಲ್ಲ ಮಾರ್ಕೆಟಿಂಗ್ ಇರೋ ದೃಷ್ಟಿಯಿಂದ ನಾವು ಮಾಡೋದಕ್ಕಿಂತ ಅವರಿಂದ ಖರೀದಿ ಮಾಡಿ ನಾವು ಸರಿಯಾದ ಬೆಂಬಲ ಇರೋ ಬೆಲೆ ರೈತರಿಗೆ ಅದನ್ನು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ನಾವು. ಹೌದಾ? ಹೌದು ಸರ್. ಈಗ ಕಂಪನಿ ಬಗ್ಗೆ ಏನು ಗೊತ್ತಿರಲಿಲ್ಲ ಅಂತಂದ್ರೆ ತಿಳ್ಕೊಂಡ್ರಿ ಎಲ್ಲ ವಿಚಾರನು ಸರ್. ಅದನ್ನು 1-1.5 ವರ್ಷ ಗಂಟ ನಾವು ಯಾರೇ ಡೈರೆಕ್ಟರ್ ಆಗಲಿ ನಾವಲ್ಲಿ ಏನೂ ಗೊತ್ತಿಲ್ಲ ಸರ್. ನಮ್ಮ ಬಂಗ ಕೆಲಸ ಮಾಡೋದು, ಮೀಟಿಂಗ್ ಹೋದಾಗ ಸುಮ್ಮನೆ ಬರ್ತಿದ್ದೋ. ಆಮೇಲೆ ನಮ್ಮ ಹಿರಿಯರು ಜವರಗೌಡರು ಇರ್ತಾರಲ್ಲ, ಅಧ್ಯಕ್ಷಗಳು ಮೀಟಿಂಗ್ ಬನ್ನಿ ಇದು ಬನ್ನಿ ಅಂದಾಗ ನಮ್ಮ ಹಲವಾರು ನಮ್ಮ ಸಹೋದ್ಯೋಗಿಯಾಗಿ ನಮ್ಮ ಡೈರೆಕ್ಟರ್ಗಳು ಸ್ವಲ್ಪ ಜನ ಬರ್ತಿದ್ರು, ಸ್ವಲ್ಪ ಬರ್ತಿರಲಿಲ್ಲ. ಆ ಮೀಟಿಂಗಲ್ಲಿ ಹೋಗಿ ನಾವು ಕೂತಾಗ ಅವರ ಸಲಹೆ ಸಹಕಾರಗಳು ತಿಳ್ಕೊಂಡು ಸ್ವಲ್ಪ ಗೊತ್ತಾಗ್ತದೆ ಸರ್ ನಮಗೆ. ಎಲ್ಲೆಲ್ಲಿಂದ ಇದ್ದಾರೆ ನಿಮ್ಮ ನಿರ್ದೇಶಕರು, ಯಾವ್ಯಾವ ಊರುಗಳಿಂದ ಸರ್? ನಮಗೆ ಈಗ ಪ್ರಥಮವಾಗಿ ನನ್ನ ಚಿಂಕುರುಳಿ ಭಾಗದಲ್ಲಿ ಅದೇ ಊರಿನಲ್ಲಿ ಒಬ್ಬರು ಮಗನಗೌಡರು ಅಂತಿದ್ದಾರೆ ಸರ್. ಸರಿ. ಪಕ್ಕದವರು ನಿಂಗೇವನು ಕಪ್ಪಲು ರಾಜೇಗೌಡ ಏನಂತಿದ್ದಾರೆ ಸರ್. ಅದ್ರ ಪಕ್ಕ ಕಡಬದಲ್ಲಿ ಶಂಕರೇಗೌಡರು ಅಂತ ನಾವು MD ಆಗಿ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಪಕ್ಕ ನಳ್ಳೆನಳ್ಳಿ ಅಂತ ಒಬ್ಬರು ಲೇಡಿ ಸರ್ ಸರಸ್ವತಮ್ಮ ಅಂತ ಮಾಡ್ಕೊಂಡಿದ್ದೀವಿ. ಅದರಿಂದ ಇನ್ನು ಮುಂದೆ ಸರ್ ಅಲ್ಲಿ ಆನಂದ್ ಅಂಬಿಟ್ಟು ಹೊಸಳ್ಳಿಯವರು ಅವರೊಬ್ಬರು ಡೈರೆಕ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಇನ್ನು ನನ್ನ ಭಾಗದಲ್ಲಿ ರಾಗಿ ಮುದ್ದಳ್ಳಿಯಿಂದ ನಾನಿದ್ದೀನಿ ಸರ್. ಇನ್ನು ಅದ್ರ ಪಕ್ಕ ಅಳ್ಪಳ್ಳಿ ಏನಾದರೂ ಒಂದು ಹುಡುಗ ಒಬ್ಬರು ಇನ್ನೊಬ್ಬರು ಜಗದೀಶ್ ಅನ್ನೋ ಇದೆ ಸರ್. ಒಟ್ಟು ಈಗ 8 ನಿರ್ದೇಶಕರು ಇದ್ದಾರೆ ಸರ್. ಈಗ ಹೇಗೆ ನಿಮ್ಮ ನಿರ್ದೇಶಕರೆಲ್ಲ ಸಕ್ರಿಯವಾಗಿ ಭಾಗವಹಿಸ್ತಾರೆ? ಎಲ್ಲರೂ ಭಾಗವಹಿಸ್ತಾರೆ ಸರ್. ಹೌದಾ? ಏನು ತೊಂದರೆ ಇಲ್ಲ ಸರ್. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ನಿರ್ದೇಶಕರು ಜವರಗೌಡರು? ನಮ್ಮಲ್ಲಿ 9 ಇದ್ದಾರೆ ಸರ್. 9 ಎಲ್ಲ ಪೂರ್ತಿ ಕೆಆರ್ಪೇಟೆ ತಾಲೂಕು ತುಂಬಾ ಇದ್ದಾರೆ. ನಮ್ಮ ತಾಲೂಕು ವ್ಯಾಪ್ತಿನವರೇ ಸರ್. ಹೌದಾ? ಹೊರಗಡೆ ಇಲ್ಲ, ನಮ್ಮ ಬೈಲ ಇರೋದೇ ಹೆಂಗೆ. ನಮ್ಮಲ್ಲಿ ಬೈಲಾ ಲಿಮಿಟ್ ಇದೆಯಲ್ಲ, ನಮ್ಮ ಕೇರ್ಪೇಟೆ ವ್ಯಾಪ್ತಿಯಲ್ಲಿ ಮಾತ್ರ ಹೊರಗಡೆ ಮಾಡ್ಕೊಳಕ್ ಬರೋದಿಲ್ಲ. ಆಯ್ತು, ಎಲ್ಲೆಲ್ಲಿಂದಿದ್ದಾರೆ ಅಂತ ಕೇಳ್ತಿದ್ದೀನಿ ಸರ್. ನಾವು ಈಗ ನಾವು ಬಿದ್ರಳ್ಳಿಯಿಂದ ನಾನಿದ್ದೀನಿ, ಜವರಾಯಿಗೌಡ, ಕೋಡಿಮನಳ್ಳಿಲಿ ಮಂಜೇಗೌಡ ಅಂತಿದ್ದಾರೆ, ಇನ್ನು ನಮ್ಮಲ್ಲಿ ಒಳಗೆರೆ ಮೆಣಸಲ್ಲಿ ವೆಂಕಟೇಶಣ್ಣ ಇದ್ದಾರೆ, ಅಗ್ರರ್ಬಾಚಳಿಲಿ ನಮ್ಮ ಮಾದೇವಣ್ಣ ಇದ್ದಾರೆ, ಬೊಪ್ಪನಳ್ಳಿನಲ್ಲಿ ಅಶೋಕಣ್ಣ ಇದ್ದಾರೆ, ಆಶಾ ಅಂತ ಒಬ್ಬರಿದ್ದಾರೆ, ಚಲು ನಾಯ್ಕರ್ ಇದ್ದಾರೆ, ಇನ್ನೊಬ್ರು ಜಗದೀಶ್ ಅಂತ, ಒಟ್ಟು 8 ಜನ ಇದೀವಿ ಸರ್. ಅಂದರೆ ಎಲ್ಲರದ್ದು ಸಹಕಾರ ಹೇಗಿದೆ? ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ನಿಮಗೆ ಗೊತ್ತಿದೆಯಲ್ಲ ಇವತ್ತು ಏನಾಗಿದೆ ಅಂದರೆ, ನಮ್ಮ ಡೈರೆಕ್ಟ್ರುಗಳ ಕತೆ ಹೆಂಗು ಅಂದರೆ, ಅದನ್ನು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಅವ್ರವ್ರದ್ದೇ ವ್ಯವಹಾರ ವ್ಯಾಪಾರ ಅವ್ರವ್ರದ್ದೇ ಇದು ಇರ್ತದೆ. ಬಟ್ ಅಲ್ಲಿ ಆ್ಯಕ್ಟಿವ್ ಆಗಿರೋರು ಒಂದು 2-3 ಜನ ಸಕ್ರಿಯವಾಗಿದ್ದರೆ ಏನು ತೊಂದರೆ ಇಲ್ಲ ಸರ್. ಮೀಟಿಂಗ್ ಕರೆದಾಗ ಬರ್ತಾರೆ, ಅವ್ರವ್ರ ಅಭಿಪ್ರಾಯಗಳು ಇಡ್ತಾರೆ. ಮತ್ತು ಸಿ ಇ ಒ ಜೊತೆ ಅಧ್ಯಕ್ಷರಾಗಿರೋರು ಹೆಚ್ಚು ಇನ್ವಾಲ್ವ್ಮೆಂಟ್ ಇದ್ದರೆ ಆ ಸಂಸ್ಥೆಗಳಿಗೆ ಅನುಕೂಲ ಸರ್. ಇಲ್ಲದೇ ಇದ್ದರೆ ಕಷ್ಟವಾಯ್ತದೆ, ಯಾಕೆಂದ್ರೆ ಪರಿಸ್ಥಿತಿ ಈಗ ಚೆನ್ನಾಗಿಲ್ಲ. ಅಂದರೆ ಈಗ ಎಫ್ ಪಿ ಒಗಳು ಎದುರಿಸ್ತಾ ಇರುವಂತಹ ಬಹುಮುಖ್ಯವಾದ ಸಮಸ್ಯೆ ಅಂದರೆ, ಮೊದಲನೇದು ನಿರ್ದೇಶಕರು ಅದನ್ನು ಸಕ್ರಿಯವಾಗಿ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಲ್ವಾ? ಹೌದು, ಅದಕ್ಕೆ ಅಧ್ಯಕ್ಷರು ತುಂಬ ಗಟ್ಟಿಯಾಗಿರಬೇಕು ಅಂತ ತಾವು ಹೇಳ್ತೀವಿ. ಹೌದು ಸರ್, ಇರಲೇಬೇಕು, ಯಾಕೆಂದ್ರೆ ಅವನು ವೆಲ್ ನೋನ್ ಪರ್ಸನ್ ಆಗಿರಬೇಕು. ಇವತ್ತೇನು ಸಿಬ್ಬಂದಿ ವರ್ಗದವ್ರು ಇದ್ದಾರಲ್ಲ, ನಾವು ಯಾರನ್ನು ನಂಬೋ ಸ್ಥಿತಿಲಿಲ್ಲ, ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಕೋಆಪರೇಟಿವ್ ಸೆಕ್ಟರಲ್ಲಿ ಏನೇನು ಆಯ್ತಾ ಇದೆ ಎಲ್ಲ ಕಡಲ್ಲೂ ಇದ್ದದ್ದೇ ಅದು. ಆದ ಅಧ್ಯಕ್ಷರಾಗಿರೋರಿಗೆ ತುಂಬ ಆ್ಯಕ್ಟಿವ್ ಆಗಿ ಅವರೆಲ್ಲ ನೋಡ್ಕೊಂಡು ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇನು ಕಷ್ಟವಾಯ್ತದೆ. ಅಂದರೆ ಒಬ್ಬ ವ್ಯಕ್ತಿ ಇಡೀ ಕಂಪ್ನಿಯನ್ನು ತಲೆ ಮೇಲೆ ಹೊತ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು. ಹಂಗೇನಿಲ್ಲ ಸರ್, ಯಾಕೆಂದರೆ ಆಡಳಿತ ಮಂಡಳಿ ಸದಸ್ಯರುಗಳು ಅವ್ರವ್ರ ಅಭಿಪ್ರಾಯಗಳ ಮಂಡನೆ ಮಾಡ್ತಾರೆ, ಅದು ರೆಕಾರ್ಡ್ ಮಾಡ್ತಾರೆ. ಇಂಪ್ಲಿಮೆಂಟಿಂಗ್ ಆಫೀಸರ್ ಇವನೇ, ಯಾಕೆಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ನು ಪ್ರೆಸಿಡೆಂಟ್ ರೇ, ಸಿ ಇ ಒ ಅವ್ರಿಗಿರ್ತಾರೆ, ಸಿಬ್ಬಂದಿ ಅವ್ರು ಇರ್ತಾರೆ, ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಇರಲ್ಲ. ಅವ್ರಿಗೆ ಸರಿಯಾದ ಕಾಲದ ಸಲಹೆ ಸೂಚನೆಗಳು ಕೊಡಬೇಕು, ಅವ್ರ ಅಕೌಂಟ್ ನೋಡಬೇಕು. ಯಾರನ್ನು ನಂಬಿಕೆನೋ ಪ್ರಶ್ನೆನೇ ಇಲ್ಲ ಇಲ್ಲಿ. ನಿಮಗೇನನ್ಸುತ್ತೆ ಜಗದೀಶ್ ಬಾಬು ಅವರೇ? ಸರ್, ಅತ್ಯಂತ ಹಿರಿಯರು ಜವರೇಗೌಡರು ಹೇಳೋದು ಅವ್ರಿಗೆಲ್ಲ ಅನುಭವ ಆಗಿರುವಂಥದ್ದು, ನಾವೀಗ ಕಲಿತಾ ಇರೋದು. ಅಲ್ಲ, ಆಯಿತು, ನಿಮ್ಮ ಅನುಭವದಲ್ಲಿ ಹೇಳಿ. ನಮ್ಮ ಅನುಭವದಲ್ಲೂ ಅದೇ ಇರುತ್ತೆ ಸರ್, ಆದರೆ ಎಲ್ಲರ ಜೊತೆ ನಾವು ಒಗ್ಗೂಡಿಸಿದ್ದೀವಲ್ಲ, ಹಾಗಾಗಿ ಎಲ್ಲರ ಅಭಿಪ್ರಾಯ ಚೆನ್ನಾಗಿದೆ. ಸಿ ಇ ಒ ಅಕೌಂಟೆಂಟು ಅವ್ರನ್ನ ನೋಡ್ಕೊಳೋದಕ್ಕೆ ನಮಗೂ ಹೇಳಿರ್ತಾರೆ, ಬಂದು ಅವರು ಒಂದಪ್ಪ ಇಂಪ್ರೆಷನ್ ಮಾಡಿರ್ತಾರೆ, ಹಾಗಾಗಿ ಏನು ತೊಂದರೆ ಎಲ್ಲ ನಡ್ಸ್ಕೊ ಹೋಗ್ತಾ ಇದೆ ಸರ್. ಜವರಾಯಗೌಡ್ರೆ, ಈಗ ನೀವು ಸ್ವಂತ ಕಾಲ ಮೇಲೆ ನಿಂತು ಏನೇನು ಬಿಸ್ನೆಸ್ ಮಾಡಿದ್ದೀರಿ, ಅದರಿಂದ ಏನು ಆದಾಯ ಆಯಿತು, ಏನು ನಷ್ಟ ಆಯಿತು ಒಂಚೂರು ಹೇಳ್ಬೋದೇ ಸರ್? ಈಗ ನಾವು ಈಗ ನಮಗೆ ಪ್ರಾರಂಭದಲ್ಲಿ 3 ವರ್ಷ ಏನು ಇದಾಗಲಿಲ್ಲ, ಯಾಕೆಂದರೆ ನಮ್ಗೆ ಅನುದಾನ ಎಷ್ಟು ಬರ್ತಾ ಇದೆ, ನಮ್ಮ ಜಗದೀಶ್ ಅವ್ರು ಹೇಳಿದಂಗೆ ಅನುದಾನ ಎಷ್ಟು ಬರ್ತಾ ಇದೆ, ಅವ್ರ ಮೀಟಿಂಗ್ ಕರಿಯೋರು ಬರೋರು ನಾವು ಹೋಗೋವು. ಹಿಂಗೆ ನಮ್ಮಲ್ಲಿ ವೆಂಕಟ ಸುಬ್ಬೇಗೌಡರು, ಆರ್ ವೆಂಕಟ ಸುಬ್ಬೇಗೌಡರು ಅಂತ ಅವ್ರು ಅಧ್ಯಕ್ಷರಾಗಿದ್ದರು. 3 ವರ್ಷ ಹಿಂಗೆ ಕಾಲ ಕಳೆದ್ವಿ. 3 ವರ್ಷ ನಮಗೂ ಅನುಭವ ಬರಲಿಲ್ಲ. 3 ವರ್ಷದ ನಂತರ ನಾನು ಅವರು ಪೌತೆ ಆಗ್ಬಿಟ್ರು ನಮ್ಮ ಸುಬ್ಬೇಗೌಡರು. ಆಮೇಲೆ ನಾನು ಪ್ರೆಸಿಡೆಂಟ್ರಾದಮೇಲೆ ತಡಿಯಪ್ಪ ಯಾಕೋ ಇದು ವರ್ಷಕ್ಕೆ ಅಷ್ಟೊತ್ತಿಗೆ ಅಲ್ಲ 6-7 ಲಕ್ಷ ಲಾಸಿಗೆ ಬಂದ್ಬಿಡುತ್ತೆ ನಮ್ಮದು. ಯಾಕೆ ಅಷ್ಟೊಂದು ಲಾಸ್ ಯಾಕಾಯ್ತು? ಲಾಸ್ ಆಯ್ತದೆ ಅಂದರೆ ಸರ್, ಅಲ್ಲಿ 3 ವರ್ಷ ಏನು ಬಿಸ್ನೆಸ್ ಮಾಡೋಕ್ಕಾಗಲೇ ಇಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಮ್ಮಲ್ಲಿ ಏನಾಗಿದೆ, ರಿಜಿಸ್ಟ್ರೇಷನ್ಗೆ 1 ಲಕ್ಷ ರೂಪಾಯಿ ಖರ್ಚಾಗೋಯ್ತು. ಆಮೇಲೆ ಆಡಿಟ್ರು, ಆರ್ ಓ ಸಿ ಫೈಲಿಂಗು, KYC ರಿನ್ಯೂವಲ್ಸು, ಮತ್ತು ಈ ಖರ್ಚುಗಳೇ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಬಂದ್ಬಿಡ್ತದೆ. ಆ ಪ್ರಾರಂಭದಲ್ಲಿ ನಮಗೂ ಗೊತ್ತಾಗಲಿಲ್ಲ. ಆಮೇಲೆ 3 ವರ್ಷ ಕಳೆದ್ಮೇಲೆ ಅವ್ರಿಗೆ ಸಂಬಳ ಕೊಡಬೇಕು. ಇನ್ನು ಸಂಬಳ ಕೊಡೋಕ್ಕೆ ನಮ್ಮ ಹತ್ರ ಆಫೀಸ್ ಬಾಡಿಗೆ 3 ಕಡೆ 4 ಕಡೆ ಓಡಾಡಿದ್ದಾಯಿತು. ಅಷ್ಟೊತ್ತಿಗೆ ನಮಗೆ ಇಷ್ಟೆಲ್ಲ ಬಂದು 1 ತಿಂಗಳಿಗೆ 45,000 ಖರ್ಚು ಬರ್ತದೆ ಅಂದರೆ ಒಂದು 5-6 ಲಕ್ಷ ಅಲ್ಲೇ ಓಡೋಗ್ಬಿಡ್ತದೆ ಸರ್. 12x4 = 4.5 - 4.5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಖರ್ಚು ಬಂದುಬಿಡ್ತದೆ. ಆದಾಯದ ಮೂಲವೇ ಇಲ್ವಲ್ಲ. ಈಗಲೂ ಅದೇ ಗೋಳು, ಸುಮ್ಮನೆ ಹೇಳ್ಬೋದು ಅಷ್ಟೇ. ನನಗನ್ಸೋದು, ನಾನು ನಮ್ಮ ಮಹೇಶ್ಚಂದ್ರ ಗುರುಗೆ ಹೇಳ್ತಿರ್ತೀನಿ, ಎಪ್ಪಿ ಒಗಳು ಯಾಕೆ ಮಾಡ್ತೀರಿ ಸರ್ ಅಂತ, ಫ್ರ್ಯಾಂಕಾಗಿ ಓಪನ್ ಮೀಟಿಂಗ್ ಅಲ್ಲೇ, ಯಾಕೆ ಸರ್ ನೋಡಿ ಇಲ್ಲಿ ನಮ್ಮಲ್ಲಿ ಡೈರೆಕ್ಟ್ರುಗಳು ಸಹಕಾರ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಪಾಪ ಅವ್ರೇನು ಬ್ಲೇಮ್ ಮಾಡೋಂಗಿಲ್ಲ, ಅವ್ರು ಬೆಳೆದಿರೋ ವಾತಾವರಣನೇ ಹೆಂಗೆ, ಬರ್ತಾರೆ ಹೇಳ್ತಾರೆ ಹೋಗ್ತಾರೆ, ದಿನನಿತ್ಯ ಅವ್ರು ಬರೋಕ್ಕಾಗೋದಿಲ್ಲ. ಇಲ್ಲಿ ಸಿಬ್ಬಂದಿ ಅವ್ರದ್ದು ಒಂದು ಸಮಸ್ಯೆ, ಆಮೇಲೆ ಫಂಡಿಂಗ್ ಸಮಸ್ಯೆ. ಈಗ ನಮಗೆ ಅದಾದಮೇಲೆ ನಮಗೆ ಹಂಗೂ ಹಿಂಗೂ 1 ವರ್ಷಕ್ಕೆ 6-7 ಲಕ್ಷ ಅಂದರೆ ನಮ್ಮ ಶೇರ್ ದುಡ್ಡು ಅದು ಇದು ಎಲ್ಲ ಕೋತಾಗ್ಬಿಡ್ತದೆ. ನೀವೇನಾದ್ರು ಪ್ರಯತ್ನ ಮಾಡದೇ ಇದ್ದರೆ, ನಮ್ಮಲ್ಲಿ ಸುಮಾರು 38-37 ಸೊಸೈಟಿಗಳಿದ್ದಾವೆ, ರೈತ ಉತ್ಪಾದಕರ ಕಂಪ್ನಿಗಳು ಮಂಡ್ಯ ಜಿಲ್ಲೆನಲ್ಲಿದ್ದಾವೆ, ಯಾವ ಲಾಭದಲ್ಲಿ ನಡೀತಾ ಇಲ್ಲ, ಭಾಳ ಕಷ್ಟದಲ್ಲಿದ್ದಾವೆ ಅಂತ ನನ್ನ ಭಾವನೆ. ಅಲ್ಲ, ಈಗ 6-7 ಲಕ್ಷ ರೂಪಾಯಿ ಸಾಲ ಆಯಿತು ಅಂತಂದ್ರಲ್ಲ, ನಷ್ಟ ಆಯಿತು ಅಂತ ಹೆಂಗೆ ಸರಿದೂಗಿಸಿದ್ರೆ ಅದನ್ನ ಸರ್? ಈಗ ನಾವು ಪ್ರಾರಂಭದಲ್ಲಿ ಏನು ಮಾಡಿದ್ವಿ, ರಾಗಿಲ್ ಅಷ್ಟು ಚೆನ್ನಾಗಿ ಆದಾಯ ಬಂತು. ಆಮೇಲೆ ಕಾಯಿನಲ್ಲಿ 1-2 ಲಕ್ಷ, 2.5 ಲಕ್ಷ, 3 ಲಕ್ಷ ರೂಪಾಯಿ ಆದಾಯ ಬಂತು. ನಾವು ಅದೇ ಸ್ಪಿರಿಟಲ್ಲಿ ಏನು ಮಾಡಿದ್ವಿ, ತಡಿಯಪ್ಪ ನಮ್ಮ ದುಡ್ಡೆಲ್ಲ ತೊಗೊಂಡೋಗಿ ನಾವು ಒಂದು 2 ಲಕ್ಷ ಕಾಯಿ ಕೊಂಡಾಕಿದ್ವಿ. 2 ಲಕ್ಷ ಅಂದ್ರೆ 40-45 ಲಕ್ಷ ರೂಪಾಯಿ ಕಾಯ್ಕೊಂಡು ಹಾಕಿದ್ವಿ. ಆ ವರ್ಷ ಕಾಯಿ ಪ್ರತಿ ವರ್ಷ ಆಗಸ್ಟು ತಿಂಗಳು ಜುಲೈ ತಿಂಗಳಲ್ಲಿ ಕೊಂಡಾಕಿದ್ರೆ ಕಾಯ ನಮಗೆ ಸೆಪ್ಟೆಂಬರ್ ದೀಪಾವಳಿ ಟೈಮ್ಗೆ ಒಳ್ಳೆ ರೇಟ್ ಬಂದೇ ಬಿಡ್ತದೆ. ಅದು ಏನು ಮಾಮೂಲಿ ಆ ಕಾಯಿ ಕಡಿಮೆ ಆಯ್ತದೆ, ಫ್ಯಾಕ್ಟ್ರಿಗಳೆಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ. ಅದು ನಮ್ಮ ಕಾನ್ಸೆಪ್ಟಲ್ಲಿ ಅದು ಮಾಡಿದ್ವಿ. ಆ ವರ್ಷ ರೇಟೇ ಬರಲಿಲ್ಲ, ನಾವು ಹಾಕಿದ ಬಂಡವಾಳನೂ ವರ್ಕೌಟ್ ಆಗಲಿಲ್ಲ. ನಮ್ಮ ಶ್ರಮ ಎಷ್ಟು ಅಂದರೆ ಅಷ್ಟಿಷ್ಟಲ್ಲ, ಲಾರಿ ಲೇಬರು ಲೋಡಿಂಗು ಅನ್ಲೋಡಿಂಗು ನಮ್ಮ ಖರ್ಚು ಅವೆಲ್ಲ ಅಷ್ಟಿಷ್ಟಲ್ಲ, ಸುಮಾರು ಖರ್ಚು ಬಂತು. ಆ ಸರಿ ನಮಗೊಂದು ಒಂದಷ್ಟು ತೊಂದರೆ ಆಗ್ಬಿಡ್ತು, ಭಾಳ ತೊಂದರೆ ಆಗ್ಬಿಡ್ತು. ಅದನ್ನು ಸರಿದೂಗಿಸೋದೇ ಆಗಿದೆ ಇವಾಗ, ಇನ್ನೇನು ಮಾಡೋದು ವಿಧಿ ಇಲ್ಲ, ಹಂಗಾಗಿದೆ. ಅಲ್ಲ ಈ ಸರಿನೂ ಇಟ್ಬಿಟ್ಟಿದ್ರೆ ಒಳ್ಳೆ ದರ ಸಿಕ್ಕಿರೋದಲ್ಲ. ಇಲ್ಲ ಸರ್, ಇಟ್ಟಿದ್ದೆ ನಾವು, ನಾನು ಜುಲೈ ಆಗಸ್ಟ್ನಲ್ಲಿ ಒಂದು 50,000 ಕಾಯ್ತದ ಹಾಕಿದೆ, ಭಾಳ ಎದ್ರಿಕೊಂಡೆ ತೆಗ್ದಾಕಿದ್ವಿ. ಯಾಕೆಂದ್ರೆ ರೇಟ್ ಬತ್ತದ ಬರೋದಿಲ್ವೋ ತೊಂದರೆ ಅಂತ. ನಮ್ಮ ಅದೃಷ್ಟಕ್ಕೆ ನಮಗೆ ಎಷ್ಟಾಗಿತ್ತು ಅಂದರೆ ನಮಗೆ ಆಗ 22, 23, 24, 25 ಆಗಿತ್ತು. ಒಂದು ಕ್ವಿಂಟಲ್ ಒಂದು ಕೆಜಿಗೆ ನಾವು ಮಾರಾಟ ಮಾಡಿದ್ದು 52, 51, 52, 53 ಮಾರಾಟ ಮಾಡಿದ್ವಿ. ಈ ಸರಿ ಪ್ರಾಫಿಟ್ ಬಂತು, ಪರವಾಗಿಲ್ಲ, ಏನು ತೊಂದರೆ ಆಗಲಿ. ಮತ್ತೆ ಒಂದು ಸರಿ ಲಾಸ್ ಆಯ್ತದೆ, ಒಂದು ಸರಿ ಸರ್ ಇದು ಬರ್ತದೆ, ಅದು ಅದಕ್ಕೇನು ಎದುರಂಗಿಲ್ಲಲ್ವ ಸರ್. ಅಲ್ವಾ ಕಂಪ್ನಿ ಮಾಡಿರೋದೇ ಅದಕ್ಕೋಸ್ಕರ ಅಲ್ವಾ. ಮತ್ತೆ ನೀವು ಧೈರ್ಯವಾಗಿ ಹೇಳಬೇಕು ಎಲ್ಲರೂ ಕಂಪ್ನಿ ಮಾಡಿ ಅಂತ. ಮಾಡಿ ಅಂತ ಹೇಳ್ತೀವಿ ಸರ್. ಅದು ಆದರೆ ಏನಾಗಿದೆ ಅಂದರೆ, ಪಾಪ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಈ ಕಂಪ್ನಿ ಮಾಡಿರೋ ಉದ್ದೇಶ ಏನು ಅಂದರೆ, ನಮ್ಮಲ್ಲಿ ಕೋಆಪ್ರೇಟಿವ್ ಸೆಕ್ಟರ್ ಎಲ್ಲ, ನೀವು ಬಹುತೇಕ, ನಾನು ಡಿ ಸಿ ಬ್ಯಾಂಕಲ್ಲಿ ಕೋಆಪ್ರೇಟಿವ್ ಸೆಕ್ಟರಲ್ಲಿ ಕೆಲಸ ಮಾಡಿರೋನು, ಬಹುತೇಕ ಎಲ್ಲ ಸೊಸೈಟಿಗಳು ಮುಳುಗೋಗಿದ್ದಾವೆ. ಅದು ಕಾರಣಗಳು ನಿಮಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ, ಹೋದರೆಲ್ಲ ಪ್ರಾಮಾಣಿಕರಾಗಿ ಕೆಲಸ ಮಾಡೋದು ಕಷ್ಟ ಇವೆಲ್ಲ. ಆಮೇಲೆ ಪ್ರಾಮಾಣಿಕರ ಜೊತೆಗೆ ಈ ಅವ್ರ ಅಂತರಾಳ ಹಿಡಿಯೋದಲ್ಲ, ಸಿ ಇ ಓಸು ಸಿಬ್ಬಂದಿಯವ್ರನ್ನ ವರ್ಗದವ್ರನ್ನ ಯಾವ ಸೆಕ್ಷನಲ್ಲಿ ನೋಡಲಿ, ಮಿಸ್ಅಪ್ರೋಪ್ರೇಷನ್ನು. ಯಾಕೆಂದರೆ ನಮಗೆ ಅಕೌಂಟ್ ನಾಲೆಡ್ಜ್ ಇರೋಕ್ಕಲ್ಲ, ಕತೆ ಓದ್ಕೊಂಬಂದಿರ್ತೀವಿ ನಾವು. ಹಂಗಾಗಿ ನನ್ನ ಅನುಭವ ಸಹ ಯಾರೂ ನಂಬಂಗಿಲ್ಲ ಸಹ. ನನಗೆ ವಿಶೇಷವಾಗಿ ಜವಾಬ್ದಾರಿ ಇರೋದು ಯಾರಿಗೇನು, ಸಿ ಇಒಗೆ ಸಿಬ್ಬಂದಿಯವ್ರಿಗೆ. ಒಂದು ಸಂಸ್ಥೆ ಮುಳುಗಿದ್ರು ಅವರಿಂದಲೇ, ಅಥವಾ ಹಾಳಾದರೂ ಅವರಿಂದಲೇ ಸಹ. ನಾವು ಸುಮ್ಮನೆ ಏನೇ ಹೇಳ್ಬೋದು, ಹೇಳೋಟು ಸುಲಭ ಅಲ್ಲ ಸರ್ ಸಂಸ್ಥೆಗಳನ್ನ. ಅಲ್ಲ ಆಯಿತು, ಇಷ್ಟೆಲ್ಲ ಕಷ್ಟಗಳ ನಡುವೆನೂ ನಡೆಸ್ತಾ ಇದ್ದೀರಲ್ಲ, ಕಂಪ್ನಿ ಮುಚ್ಚಿಲ್ವಲ್ಲ, ಬಾಗಲಾಕೊಂಡಿಲ್ವ? ಇಲ್ಲ ಸರ್, ಮುಚ್ಚೋದಿಲ್ಲ ಸರ್, ನಮ್ಮ ಮರ್ಯಾದೆ ಪ್ರಶ್ನೆ ಸರ್. ಈಗ 1,000 ಜನ ಶೇರ್ ಹೋಲ್ಡರ್ಸ್ ಉತ್ತರ ಹೇಳಬೇಕಲ್ಲ ಸರ್. ಹೇಳಿ ಜಗದೀಶ್ ಬಾಬು ಅವರೇ, ನಿಮಗೆ ಏನನ್ಸುತ್ತೆ, ಏನೇನು ಚಾಲೆಂಜಸ್ ನಿಮಗೆ ಬರ್ಬೋದು ಅಂತ ಅನ್ಸುತ್ತೆ, ನೀವು ಹೇಗೆ ನಡೆಸ್ತೀರಿ? ಇವತ್ತು ನಾವು ಸರ್ ಇದು ಚಾಲೆಂಜಿಗೆ ತಗೋಬೇಕು ಅಂದರೆ, ನಮ್ಮ ಕಂಪ್ನಿ ಉದ್ದೇಶನ ಸರ್ ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇವತ್ತು ನಮ್ಮ ರೈತರ ಮನಸ್ಸು ಆಗಿಲ್ಲ ಸರ್, ನಮ್ಮ ರೈತರ ಕಂಪ್ನಿಗಳೇ ಪ್ರಚಾರದಲ್ಲಿ ಭಾರಿ ಕಮ್ಮಿ ಇದೆ ಸರ್. ನಾವು ಇವತ್ತು ಈ ಥರ ಆಕಾಶವಾಣಿ ಮೈಸೂರು ಬಂದು ನಾವು ಇದು ಕೂತು ಮಾತಾಡ್ತೇವೆ, ನಮ್ಮದೇನೋ ಒಂದು ಜನ್ಮದ ಪುಣ್ಯ ಅಂತ ಅನ್ಕೊಳ್ತೀವಿ. ತಾವು ಕರೆದಿದ್ದೀರಾ, ನಾವು ಮಾತಾಡ್ತೇವೆ. ಇದು ಇಷ್ಟು ಪ್ರಚಾರನ ನಮ್ಮ ರೈತರು ಎಷ್ಟೀಗ ನಮಗೆ 1,000 ಜನ ಸೇರಿದಾರು ಅಂತ ಹೇಳ್ತೀವಿ, ಅಷ್ಟು ಜನಕ್ಕೆ ಮನ ಮುಟ್ಟೋದು ಇನ್ನೂ ಅವ್ರಿಗೆ ತಗೊಳ್ತಾ ಇಲ್ಲ ಸರ್. ರೈತರೇ ಇನ್ನೂ ಎದ್ದು ಬರ್ತಾ ಇಲ್ಲ. ಈಗ ನಾವು ನಮ್ಮನೆ ಭಂಗ ಕೆಲಸ ಎಲ್ಲಾನು ಬಿಟ್ಟು ಕೂಡ ಅವ್ರಿಗಾಗಿ ಏನಾರ ಮಾಡಬೇಕು ಅಂತ ನಮ್ಮನ್ಸಿದೆ ಸರ್. ಅವರು ಈಗ ನಮ್ಮ ಡೈರೆಕ್ಟ್ರುಗಳು ಅಷ್ಟೇ ಸಹಕಾರ ಮಾಡ್ತಾರೆ. ಅವ್ರು ಹೇಳ್ದಂಗೆ ಪಾಪ ಅವರು ತಿಂಗಳಲ್ಲಿ 1 ದಪ್ಪಲ ಅವ್ರು ಬಂದು 2 ದಪ್ಪನೋ ಮಾಡಿರ್ತಾರೆ. ನಾವಂತೂ 2 ದಿನಕ್ಕೊಂದು ಹೋಗಲೇಬೇಕು. ಇಷ್ಟೆಲ್ಲ ಮಾಡಿ ಅವ್ರಿಗೆ ಏನಾರು ಮಾಡಬೇಕು, ಏನಾರು ಮಾಡಬೇಕು, ಅವರ್ನೆಸ್ ಮೂಡಿಸ್ಬೇಕು ನಮ್ಮನ್ಸಿದ್ರು ಕೂಡ ನಮ್ಮ ರೈತರು ತಗೊಳ್ತಾ ಇಲ್ಲ. ಇವತ್ತಿನ ಯುವಕರಿಗೋ ಇಲ್ಲ ಓಲ್ಡ್ ಆದಂಥ ಏಜ್ ಆದಂಥ ಇವರು ರೈತರುಗಳಿಗೋ ಅದು ಯಾಕೆ ಅದು ಮನಸ್ಸು ಮುಟ್ತಾ ಇಲ್ಲ ನಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಸರ್. ಅಲ್ಲ ಈಗ ಜವರಾಯಿಗೌಡರು ಸಾಕಷ್ಟು ಹೇಳಿದ್ರು ಸಮಸ್ಯೆಗಳು ಅಲ್ವಾ. ಈಗ ನಿಮಗೂ ಮುಂದಿನ ದಿನದಲ್ಲಿ ಎಲ್ಲ ಸಮಸ್ಯೆಗಳು ಬರೋದೆ ಅಂದರೆ ಈಗಲಿಂದಲೇ ನೀವು ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕಲ್ಲ, ಅದಕ್ಕೆ ಏನು ಮಾಡ್ಕೋತೀರ ನೀವು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಸರ್, ಈಗ ನಮ್ಗೆ ಮಾರ್ಚಿ ಬರ್ತಾ ಇದೆ ಅಂದರೆ ನಮ್ಗೆ ಆಲೆ ಈಗ ಡಗಟಕ್ ನಡೀತಾ ಇದೆ ಆಲ್ಟು. ಹಾಗಾಗಿ ಎಲ್ಲರನ್ನೂ ನನ್ನ ಡೈರೆಕ್ಟ್ರುಗಳನ್ನ ಸೇರಿಸಿ ಮುಂದಿನ ಒಂದು ಯಾವ ರೀತಿ ನಾವು ಜೀರ್ಣೋದ್ಧಾರ ಮಾಡೋದಕ್ಕೆ ಒಂದು ಪ್ಲ್ಯಾನಿಂಗ್ ಹಾಕೋಬೇಕು ಅನ್ನೋದನ್ನು ಅವ್ರ ಸಲಹೆಗೆ ಕೂಡ ನಾನೀಗ ಮೀಟಿಂಗು ಕೂಡ ಈಗ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ವಿ ಸರ್. ಈಗ ಅವರ ಸಲಹೆ ಸಹಕಾರಗಳನ್ನ ತಗೊಂಡು. ಅಲ್ಲ ಈಗ ನೀವು ಒಂದು ಹೇಳಿದ್ರಿ, ನಾನು ರಾಗಿ ಖರೀದಿ ಮಾಡಿದೆ, ಹಿಟ್ಟು ಮಾಡಿಬಿಟ್ಟು ಮಾರಾಟ ಮಾಡಿದೆ, ಆದಾಯ ಬಂತು ಅಂತ. ಈ ತರಹ ಮಾಡೋಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಅಲ್ವಾ? ಇದೆ ಸರ್, ಇದೆ, ಆ ಥರ ಮಾಡಬಹುದು. ಅದು ನಾನೇನು ಖರ್ಚು ಮಾಡ್ತೀನಿ ಪ್ರತಿ ತಿಂಗಳು ಅದನ್ನು ಸಂಪಾದನೆ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಅನಿಸಿದೆ ಸರ್. ಈಗ ಆ್ಯಕ್ಚುಲಿ ಒಂದನ್ನ ದಾರಿ ಮೂಲಕವಾಗಿ ಈಗ ನಮಗೆ ವಿಕಾಸಂದವ್ರು ಕೊಟ್ಟಿದ್ರು, ಅದೇ ರೀತಿ ಅವ್ರನ್ನ ಕೊಡಿ ಅಂತಲೂ ಕೂಡ ಕೇಳಿದ್ದೀನಿ. ಅವರು ಅದೇ ರೀತಿ ಕೊಟ್ಕೊ ಹೋಗ್ತಾ ಹೋಗ್ತಾ ಇದ್ದಂಗೆ ನಾನು ಸ್ವಲ್ಪ ಕಲ್ತಂಗೆ ಆಗುತ್ತೆ. ರಾಗಿ ಖರೀದಿ ಮಾಡೋದು ಮತ್ತು ಈ ಭತ್ತ ಖರೀದಿ ಮಾಡೋದನ್ನು ನಾನು ಹಮ್ಮಿಕೊಂಡಿದ್ದೀನಿ ಸರ್. ಈಗ ಜವರಾಯಿಗೌಡ್ರೆ, ಈಗ ನೀವು ಹೇಳ್ಬೇಕ್ರಪ್ಪ, ಹೇಳಿ ಸರ್. ಒಂದಷ್ಟು ಕಷ್ಟಗಳಿದಾವೆ. ಒಂದಷ್ಟಲ್ಲ ಸರ್, ಬಹಳ ಕಷ್ಟಗಳಿದಾವೆ. ಅಲ್ಲ, ಒಳಗಡೆ ಒಂದಷ್ಟು ಆದಾಯನೂ ಮಾಡಿದಿರಲ್ವಾ? ಮಾಡಿದೀವಿ. ಈಗ ಮುಂದಿನ ಹಾದಿ ಹೇಗೆ ಹೇಳಿ. ಇಲ್ಲ ಸರ್, ನಾವಂತೂ ಚಾಲೆಂಜಾಗಿ ತಗೊಂಡಿದೀವಿ. ಯಾಕೆಂದ್ರೆ ಮೊದಲಿಂದ ನಾವು ಸಕ್ರಿಯವಾಗಿ ಇದಕ್ಕೆ ತೊಡಗಿಸ್ಕೊಂಡಿದ್ದೀವಿ. ನಾನು ದಿನನಿತ್ಯ ಹೋಗ್ತೀನಿ, ನಮಗೆ 50 ಕಿಲೋಮೀಟರ್ ಆಯ್ತದೆ ನಮ್ಮೂರಿಗೂ ಅಲ್ಲಿಗೂ ಹೋಗಿ ಬರೋ ಅಪ್ ಆ್ಯಂಡ್ ಡೌನು. ಈ ಕೇರ್ ಪಟ್ಟಗುವೆ ಬೆಳಗ್ಗೆ ಹೋದ್ರೆ ಸಂಜೆವರೆಗೆ ಅಕೌಂಟ್ ನೋಡೋದು, ಅದು ನೋಡೋದು, ಇದು ನೋಡೋದು. ಡೈರೆಕ್ಟರ್ಗಳು ಪಾಪ ನಾವು ಕರೆದಾಗ ಬರ್ತಾರೆ, ಅವ್ರು ಕೋಆಪ್ರೇಷನ್ ಕೊಡ್ತಾರೆ, ಅವ್ರು ಅವ್ರಿಗಿನ್ನ ಇನ್ನು ಹೆಚ್ಚಿನ ನಿರೀಕ್ಷಣೆ ಮಾಡೋದು ಕಷ್ಟ. ಅವ್ರು ಇದನ್ನೆಲ್ಲ ಹೆಂಗೆ ಕಲ್ತ್ಕೊಂಡ್ರಿ ನೀವು ಅಕೌಂಟ್ ನೋಡೋದು? ಸರ್ ಇಲ್ಲ ಸರ್, ನಾನು ಕೋಆಪ್ರೇಟಿವ್ ಸೆಕ್ಟರಲ್ಲಿ ಕೆಲಸ ಮಾಡಿದವನು ಸರ್. ನಾನು DC Bank ರಿಟೈರ್ ಎಂಪ್ಲಾಯಿ, ಮ್ಯಾನೇಜರ್ ಆಗಿದ್ದೆ, ಸೊಸೈಟಿ ಸೂಪರ್ವೈಸರ್ ಆಗಿದ್ದೆ. ಮತ್ತೆ ಎಲ್ಲ ನನಗೆ ಅಕೌಂಟ್ಸ್ ಅಂತೂ ಎಲ್ಲ ಪೂರ್ಣವಾಗಿ ನಾಲೆಡ್ಜ್ ಇದೆ, ಏನು ತೊಂದರೆ ಇಲ್ಲ. ನಮ್ಮ ನೋಟಿಸಿಗೆ ಬರೆದಾಗ ಒಂದು ಸಣ್ಣದು ಇದನ್ನು ಮಾಡೋಕ್ಕಲ್ಲ ಅವರು. ಯಾಕೆ ನಾನು ಆವಾಗ ಇಂಟರ್ನಲ್ ವಾಚಿಂಗ್ ಮಾಡ್ತೀನಿ ಪ್ರತಿ ತಿಂಗಳು, ಪ್ರತಿ ದಿವಸನೂ ನಮ್ಮ ವಾಚರ್ಗೆಲ್ಲ ನಮ್ಮ ಸೈನ್ ಬೇಕು, ಅದು ನೋಡಿ ಇದು ಸೂಕ್ಷ್ಮ ಅಬ್ಸರ್ವ್ ಮಾಡ್ತೀವಿ, ಯಾರೇನಾಯ್ತದೆ ಹೆಂಗಾಯ್ತದೆ ಅಂತ ಹೇಳ್ಬಿಟ್ಟು ಅದೆಲ್ಲ ನಮಗೆ ನಾಲೆಡ್ಜ್ ಇದೆಯಲ್ಲ ಸರ್, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಡೆಡಿಕೇಶನ್ ಇದೆ ಅಂತ ನನಗನ್ನಿಸ್ತದೆ, ಬೇರೆಯವ್ರ ದೃಷ್ಟಿಯಲ್ಲಿ ಹೆಂಗೋ ಗೊತ್ತಿಲ್ಲ. ಪ್ರಾಮಾಣಿಕತೆ ಭಾಳ ಮುಖ್ಯ. ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ ಅವನು ಪ್ರಾಮಾಣಿಕನಾಗಿದ್ದಾಗ ಮಾತ್ರ ಕಟ್ಟಬಹುದು, ಬರಂತು ಇಲ್ಲದೆ ಇದ್ರೆ ಯಾವ ಸಂಸ್ಥೆನೂ ಕಟ್ಟೋದು ಅಥವಾ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಯ್ತದೆ ಸರ್. ಜಗದೀಶ್ ಬಾಬು ಅವರೇ, ನೀವು ಹೇಳಿ, ನಿಮಗೆಲ್ಲ ಐಡಿಯಾ ಇದೆಯಾ ಅಕೌಂಟ್ ನೋಡೋದು ಹೇಗೆ, ಮತ್ತು ಹೇಗೆ ಪರೀಕ್ಷೆ ಮಾಡೋದು, ಯಾವ್ಯಾವ ಇದರಲ್ಲಿ ಹೋಗ್ತಾ ಇದೆ ಹಣ, ಎಲ್ಲೆಲ್ಲಿಂದ ಬರ್ತಾ ಇದೆ, ಅದನ್ನೆಲ್ಲ ಪರೀಕ್ಷೆ ಮಾಡ್ತೀರಾ ಪ್ರತಿನಿತ್ಯ? ಈಗ 2-3 ಮಾಡ್ತೀನಿ ಸರ್, ಅದರಷ್ಟು ಸಂಪೂರ್ಣ ಅಷ್ಟೆಲ್ಲ ನನಗೆ ಗೊತ್ತಿಲ್ಲ. ನನ್ನ CEO ಒಳ್ಳೇದಾಗಿದ್ದಾರೆ, ಅವ್ರಿಗೆ ಹೇಳ್ತಾ ಇರ್ತೀನಿ ಪ್ರತಿದಿನ, ಅವ್ರನ್ನ ಕೇಳ್ತಾ ಇರ್ತೀನಿ, ಇದಕ್ಕೆ ಹೋಗಿದೆ, ಟಾರ್ಪಲ್ ಹೋಗಿದೆ ಸರ್, ಇದು ಕಟ್ಟಿದ್ದೀನಿ, ಇದು ಬರ್ತಾ ಇದೆ ಅಂತ, ನಾವು ಎಷ್ಟು ದುಡ್ಡು ಕಟ್ಟಿದ್ದು ಅದನ್ನು ನಾನು ಆಗಾಗ್ಗೆ ಕೇಳ್ಕೊಂಡು ಪ್ರತಿ ಚಂಡವಾಡ ಇರುತ್ತೆ ಇರುತ್ತೆ ಸರ್. ನಿಮಗೆ ಎಷ್ಟು ಜಮೀನಿದೆ, ನೀವೇನೇನು ಬೆಳೆ ಬೆಳಿತೀರಿ ಸರ್? ಸರ್ ನನಗೆ ನನ್ನ ತಾತ ಕೊಟ್ಟಿರೋದು ಈಗ ಒಂದು 2.5 ಭೂಮಿ ಇದೆ ಸರ್, 1/2 ಭತ್ತ ಬೆಳಿತೀನಿ, ಇನ್ನು 1.5 ನಾನು ಸ್ವಲ್ಪ ತಂಗ ಹಾಕೊಂಡಿದ್ದೀನಿ ಸರ್, ಇನ್ನು ಮಿಕ್ಕದ್ರಲ್ಲಿಂದ ಒಂದು 15 ಕುಂಟದಲ್ಲಿ ಅಲ್ಪ ಸ್ವಲ್ಪ ತರಕಾರಿ ಕಾಳು ಕಡ್ಡಿ ಇದು ಹಾಕೊಂಡಿದ್ದೀನಿ ಸರ್. ಅಲ್ಲ, ಈಗ ಸರ್ಕಾರದ ಉದ್ದೇಶ ಇರೋದು ರೈತ ಉತ್ಪಾದಕ ಕಂಪನಿಗಳು ರೈತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಅಂತ, ನಿಮ್ಗೆ ಹಾಗನ್ಸುತ್ತಾ ಬಾಬು ಅವರು? ಸರ್ ಅದೇ ಸರ್, ಅವರು ಮಾಡಿರೋದೆಲ್ಲ ಒಳ್ಳೇದೇ ಸರ್. ನಾನು ಹೇಳಿದ್ನಲ್ಲ, ರೈತರಿಗೆ ಇವತ್ತು ಏನಾಗಿದೆ ಅಂದರೆ, ಒಂದು ಕೆಲಸ ಮಾಡೋ ಲೇಬರ್ ಚಾರ್ಜ್ ಕೊಡೋದು ತುಂಬ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಉಳುಮೆ ಮಾಡಿಸೋದು ಜಾಸ್ತಿ ಆಗಿದೆ, ಎಲ್ಲ ಥರದ್ದು ಅವ್ರಿಗೂ ಕೂಡ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಅವ್ರಿಗೆ ಖರ್ಚಾಗಿ ಜಾಸ್ತಿ ಹೊರತು ಆದಾಯ ಕಮ್ಮಿ ಆಗ್ತದೆ ಸರ್ ರೈತರಿಗೆ, ಅದು ಸ್ವಲ್ಪ ಅವ್ರಿಗೆ ಮನ ನೋವಿದೆ ಸರ್. ಅದೇ ಅದೇ, ನಿಮ್ಮ ಕಂಪನಿ ಏನಾದರೂ ಮಾಡಿ ರೈತರಿಗೆ ಆದಾಯ ತಂದುಕೊಡೋ ಪ್ರಯತ್ನ ಮಾಡಬೇಕು, ಅದನ್ನು ಮಾಡಬಹುದು ಅಂತ ಅನಿಸುತ್ತಾ ನಿಮಗೆ ಅಥವಾ ಹೇಗೆ ಅಂತ ಕೇಳ್ತಿದ್ದೀನಿ? ಸರ್ಕಾರ ಸ್ವಲ್ಪ ಹಾಗೆ ನಮಗೆ ಸಾಕಾರವಾಗಿ ಅದನ್ನು ಸಂಪೂರ್ಣವಾಗಿ ಒದಗಿಸ್ಕೊಟ್ರೆ ಸರ್, ನಮ್ಮ ಮಾಡ್ಬೋದು ಮಾಡ್ತಾರಲ್ಲ. ಆಮೇಲೆ ಈಗ ಮಗು ನಡೆಯೋದನ್ನ ತಂದೆ ತಾಯಿ ಎಷ್ಟು ದಿವಸ ಕೈ ಹಿಡಿದು ನಡೆಸ್ತಾರೆ? ಹೌದು ಸರ್. ಆಮೇಲೆ ಮಗು ನಡ್ಕೊಂಡು ಹೋಗ್ಬೇಕಲ್ವೇ? ಇರ್ಬೋದು ಸರ್. ಈಗ ಆಕಾಶವಾಣಿ ಕಟ್ಟಿ ಹೆಚ್ಚು ಕಮ್ಮಿ ನಮಗೊತ್ತ 50-100 ವರ್ಷನೇ ಆಗಿರ್ಬೋದು, ಇವತ್ತು ನಾವು ಬಂದು ಕೂತಿದ್ದೀವಿ, ಇನ್ನೂ ಬಂದು ಇನ್ನೂ 1000 ಜನ ಕೂತ್ಕೋತಾರೆ ಗ್ಯಾರಂಟಿ ಇರ್ತಾರೆ, ಆ ರೀತಿ ನಡೆಸ್ಕೊಳ್ಳಿ ಅನ್ನೋದು ನಮಗೂ ಆಸೆ ಸರ್. ಹೇಳಿ ಜವರಾಯಗೌಡ್ರೆ, ನಿಮ್ಗೇನು ಅನ್ಸುತ್ತೆ? ಸರ್, ಸರ್ಕಾರದಿಂದ ಕೂಡ ಅನುದಾನ ಸಮಸ್ಯೆ ಇಲ್ಲ ಸರ್. ನನಗನ್ಸೋದು ಸರ್, ನಮ್ಮ ರೈತ ಉತ್ಪಾದಕರ ಕಂಪ್ನಿಗಳು ಚೆನ್ನಾಗಿರ್ಬೇಕು, ನೆಟ್ಟಗಾಗಬೇಕು ಅನ್ನೋದಾದರೆ ನಾವು ನಮಗೆ ಇದಿಲ್ಲ, ಬಿಸ್ನೆಸ್ ನಾಲೆಡ್ಜ್ ಇಲ್ಲ. ನಾವು ರೈತರಿಂದ ಉತ್ಪನ್ನಗಳು ಖರೀದಿ ಮಾಡ್ಬೋದು, ಆ ಖರೀದಿ ಮಾಡೋದನ್ನು ನಾವು ಸಂಸ್ಕರಣೆ ಮಾಡೋದು ಅಥವಾ ಏನಾದರೂ ಉಪ ಉತ್ಪನ್ನಗಳು ತಯಾರಿದ್ರೆ ನಾವು ನಮಗೆ ಇದಿಲ್ಲ, ಬಿಸ್ನೆಸ್ ನಾಲೆಡ್ಜ್ ಇಲ್ಲ. ನಾವು ರೈತರಿಂದ ಉತ್ಪನ್ನಗಳು ಖರೀದಿ ಮಾಡ್ಬೋದು, ಆ ಖರೀದಿ ಮಾಡೋದನ್ನು ನಾವು ಸಂಸ್ಕರಣೆ ಮಾಡೋದು ಅಥವಾ ಏನಾದರೂ ಉಪ ಉತ್ಪನ್ನಗಳು ತಯಾರು ಮಾಡೋದು, ಮೆಷಿನರಿ ಪ್ಲಾಂಟ್ ಮಾಡಿ ಅದ್ರ ಎಲ್ಲ ಇದು ಮಾಡ್ಬೋದು, ಬಟ್ ನಮ್ಮ ಬಿಸ್ನೆಸ್ ಇದೆಯಲ್ಲ, ನಮಗೆ ನಾಲೆಡ್ಜ್ ಇಲ್ಲ. ಈಗ ನಾವೊಂದು ಅಡಕೆ ಪಟ್ಟೆ ಘಟಕ ಹಾಕ್ತೀವಿ ಅಥವಾ ಹಿಟ್ಟು ತಯಾರು ಮಾಡ್ತೀವಿ ಅಥವಾ ಬೇರೆ ಬೇರೆ ಏನಾದರೂ ಮಾಡ್ತೀವಿ, ಅದನ್ನು ಮಾಡಿದ್ರೆ ಮಾರಾಟ ಮಾಡೋದಕ್ಕೆ ನಾವು ಮೈಸೂರು, ಬೆಂಗಳೂರು ಆ ಕಡೆ ಈ ಕಡೆ ದೂರ ದೂರಕ್ಕೆ ಹೊರಗೆ ಔಟ್ ಆಫ್ ಸ್ಟೇಟ್ಗೆ ಹೋಗಿ ಮಾರಾಟ ಮಾಡೋಕ್ಕೆ ಲಿಂಕ್ ಇರೋಕ್ಕಲ್ಲ ನಮಗೆ. ಇದ್ರ ಬಗ್ಗೆ ನಮ್ಮ ವಿಕಸನ ಸಂಸ್ಥೆಯವರು 3 ಆದಮೇಲೆ ಅವರು ಕೈ ತೊಳ್ಕೊಂಬಿಡ್ತಾರೆ. ಇನ್ನು ನಮಗೆ ಇದೊಂಥರ ಭಾರಿ ತಲ್ನವಾಗಿರೋದೊಂದು ಬಿಸ್ನೆಸ್ಸು ಸರ್. ಇದು ಬಿಡಿ, ನಾವು ಇದು ಮಾಡ್ತೀವಿ, ರೈತರಿಂದ ಖರೀದಿ ಮಾಡೋದು ಯಾವ ಟೈಮಲ್ಲಿ ಏನು ರೇಟ್ ಬರ್ತದೆ, ನಾವು ಅದನ್ನು ಮಾಡ್ಕೊಂಡೆ ನಾವು ಮಾಡ್ತಾ ಇದ್ದೀವಿ. ಬರಂತು ಈಗೇನು ನಾವು ಹೋದ ಕಡೆ ಎಲ್ಲ ನಮ್ಮಲ್ಲಿ NABARD ಚೀಫ್ ಮ್ಯಾನೇಜರ್ ಎಲ್ಲ ಬಂದಿದ್ರು, ಅವ್ರ ಹತ್ರಲ್ಲೂ ಪ್ರಸ್ತಾಪ ಮಾಡಿದ್ವಿ, ಸರ್ ನೀವು ಮಾಡಿದಿರಲ್ಲ ನಮಗೆ, ಈಗ ನಾವು ಈಗ ನೀವು ಹೇಳಿ ಏನು ಬೇಕಾದ್ರೂ ಮಾಡ್ತೀವಿ, ನಾವು ರೈತರಿಂದ ಖರೀದಿ ಮಾಡ್ತೀವಿ, ಅದೇನಾರು ನಮ್ಮ ಉತ್ಪನ್ನ ಅದು ಇದು ರೈತ ಉತ್ಪನ್ನಗಳನ್ನ ಅದನ್ನು ನಾವು ಉಪ ಉತ್ಪನ್ನಗಳು ತಯಾರು ಮಾಡ್ಕೊಂಡು ಮಾಡ್ತೀವಿ, ಬಟ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂದರೆ ಅವ್ರು ಯಾರೂ ಮನ್ಸು ಕೊಡೋದಿಲ್ಲ. ಹೋಲಿ ಸರ್, ಹಾಳಾಗೋಲಿ ಅದು ಬೇಡಿ, ನಮಗೆ ನೀವು ರೈತ ಉತ್ಪಾದಕರ ಕಂಪ್ನಿಗಳು ಮಾಡಿಕೊಟ್ಟಿದ್ರಲ್ಲ ನಮಗೆ, ಈಗೇನಾಗಿದೆ ನಾವು ಬಾಡಿಗೆ ಕೊಡಬೇಕು, ನೆಲ ಬಾಡಿಗೆ ಕೊಡಬೇಕು, ಅಲ್ಲೊಂದು ಮಿಷಿನರಿ ಪ್ಲ್ಯಾಂಟ್ ಮಾಡ್ತೀವಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಅಂದರೆ ಜಾಗಿಲ್ಲ, ಎಲ್ಲಾದರೂ ಈ ಸರ್ಕಾರಿ ಜಮೀನು ಬೇಕಾದಷ್ಟು ಕಡೆ ಇರ್ತದೆ. ನಮ್ಮಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಲಾದರೆ ನಿವೇಶನಗಳು, ಸರ್ಕಾರಿ ನಿವೇಶನಗಳು ಇರ್ತದೆ, ಇಲ್ಲ ಸರ್ಕಾರಿ ಜಮೀನುಗಳು ಇರ್ತದೆ, ಗೋಮಾಳು ಇರ್ತದೆ. ಕೊಡ್ಲಿ ಒಂದು ಐದು, ಒಂದು ಹತ್ತು ಗುಂಟೆ, ಹದಿನೈದು ಗುಂಟೆ, ಅರ್ಧ ಎಕರೆ, ಒಂದು ಎಕರೆ ಕೊಟ್ಬಿಟ್ರೆ ನಾವೆಲ್ಲ ಒಂದೇ ಕಡೆ ಮಾಡ್ಬೋದು ಅಂತ. ಆದರೂ ಸಹ ಇಲ್ಲ. ಅಲ್ಲ, ಒಟ್ಟಾಗಿ ಕೇಳಿದ್ರೆ ಸರ್ಕಾರ ಪರಿಗಣಿಸ್ಬೋದೇನೋ? ಇಲ್ಲ ಸರ್, ಮಾಡೋದಿಲ್ಲ. ಯಾಕೆಂದರೆ ನಾವು ನಮ್ಮದನ್ನೇ, ನಮ್ಮಲ್ಲಿ ಎ ಡಿ ಸಿ ನಾಗರಾಜು ಇದ್ದಾರೆ, ನಮ್ಮಲ್ಲಿ ನಮ್ಮಲ್ಲಿ ಅಸಿಸ್ಟೆಂಟ್ ಡೆಪ್ಯೂಟಿ ಕಮಿಷನರು, ಅವ್ರ ಹತ್ರ ನಾನು ಈ ವಿಚಾರ ಪ್ರಸ್ತಾಪ ಮಾಡಿದೆ. ಗೌಡ್ರೆ, ನಿಮಗೆ ಎಫ್ ಪಿ ಬಗ್ಗೆ ನಾವು ಜಮೀನು ಕೊಡ್ತೀವಿ, ನೀವು ಮಾಡಿ ಪ್ರಪೋಸಲ್ ತಗೊಂಬನ್ನಿ ಅಂದರು. ನಾನು ಸರ್ಕಸ್ ಮಾಡಿ ಎರಡು ವರ್ಷ ಆಯಿತು ಸರ್, ಅವ್ರು ಕೇಳಿದ ದಾಖಲಾತಿಗಳೆಲ್ಲನೂ ಒದಗಿಸಿ ತಗೊಂಡೋಗಿ ಕೊಟ್ಟೆ. ಕೊಟ್ಟರೆ ಅವ ಪಾಪ ನಮ್ಮ ಎ ಡಿ ಸಿ ಅವರು ಡಿ ಸಿ ಅವ್ರ ಹತ್ರ ತಗೊಂಡೋದ್ರು, ನೋಡಿ ಸರ್ ಎಲ್ಲನೂ ಒದಗಿಸಿದ್ದಾರೆ, ಎಲ್ಲ ಪೂರ್ವಕವಾದ ಎಲ್ಲ ದಾಖಲಾತಿಗಳಿದೆ, ಕೊಡಬೇಕು ಅಂದರೆ. ಅವ್ರು ಹೇಳ್ತಾರೆ ಎಮ್ ಡಿ ಸಿ ಅವರು, ಗೌಡ್ರೆ ನಿಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಿ ಸರ್ಕ್ಯುಲರ್ ಇರೋದು ನಮಗೆ, ಗೌರ್ಮೆಂಟಿಗೆ ಕಳಿಸ್ತೀವಿ ಅಲ್ಲಿ ತಗೊಳ್ಳಿ ಅಂತ ಅಂದರು. ಈ ವಿಚಾರ ನಾವು ಒಂದ್ಸರಿ ನಮ್ಮ ಸ್ವಾಮೀಜಿಯವರು, ನಮ್ಮ ಚುಂಚಿಗಿನೀರ್ ಸ್ವಾಮೀಜಿಯವರು ಒಂದು ಮೀಟಿಂಗ್ ಕರೆದ್ರು, ಅಲ್ಲಿ ಪ್ರಸ್ತಾಪ ಮಾಡಿದ್ವಿ.